ಸವತು ತಾಮ್ರತಂ ತಾಪ್ತ ಜೀವನಂ ಕವಿ ಬೇರೀಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಏಪ್ರಿಲ್ 13 ಆಶ್ವಿಜ ಶುಕ್ಲ ನವಮಿ ಬುಧವಾರ ಅಧರಸೇನ ಎಂಬ ಭಕ್ತನ ಭಕ್ತ ಪರಮಹಂಸರನ್ನ ತನ್ನ ಮನೆಯ ದುರ್ಗಾ ಪೂಜೆಗೆ ಆಹ್ವಾನಿಸಿದ. ಇಂದು ದುರ್ಗಾ ಪೂಜೆಯ ಮೂರನೇ ದಿನ. ಪರಮಹಂಸರು ಅಧರಸೇನನ ಮನೆಗೆ ಬಂದಾಗ ಅಧರಸೇನನ ಸ್ನೇಹಿತ ಶಾರದಾ ಬಾಬು ಹಾಗೂ ಬಲರಾಮನ ತಂದೆ ಹಾಗೂ ಅಧರಸೇನನ ಅಕ್ಕಪಕ್ಕದವರು ಮತ್ತು ಬಂಧು ಬಾಂಧವರು ತಮಗಾಗಿ ಕಾದಿರುವಂತಹದ್ದು ಶ್ರೀರಾಮಕೃಷ್ಣ ಕಣ್ಣಿ ಮುಗಿದ್ದು. ಈಗ ಸಾಯಂ ಮಂಗಳಾರತಿ ನೋಡೋದಕ್ಕೆ ಪರಮಹಂಸರು ಪೂಜಾ ಗೃಹಕ್ಕೆ ಬಂದಿದ್ದಾರೆ. ಮಂಗಳಾರತಿ ಮುಗಿದ ನಂತರ ಪರಮಹಂಸರು ಭಾವಾವಿಷ್ಟರಾಗಿ ನಿಂತುಕೊಂಡೇ ಭಗವತಿಯ ಸಂಬಂಧವಾದಂತಹ ಒಂದು ಸ್ತೋತ್ರವನ್ನ ಹೇಳಲು ಆರಂಭಿಸಿದ್ದಾರೆ. ಮರಣ ಭಯ ವಿಹ್ವಲನು ನಾನಾ ಬೆನೆತಾಯೆ ಪಾರುಗಾಳಿತು ನನ್ನ ಭವತಾರಿಣಿ. ನೀನು ಗಮನಿಸದಿರಲು ನಾಶವಾಗುವೆ ನಾನು ಕಾಪಾಡು ಕಾಪಾಡು ಭಯಹಾರಿಣಿ. ಸಕಲ ಲೋಕದ ತಾಯಿ ಸರ್ವ ಜನರಾಧಾರಿ ಲೋಕ ಮೋಹಿನಿ ಮತ್ತೆ ಜಗತ ಜನನೇ. ಅಲ್ಲಿ ಬೃಂದಾವನಿ ರಾಧಾ ವಿನೋದಿನಿ ಗೋಪಿ ಜನವಲ್ಲಭನ ಮನ ಮೋಹಿನಿ. ರಾಸಲೀಲೆಯೊಳಿರುವ ಹೋರಾತರಂಗಿನಿ ನೀ ಗಿರಿಜೆ ನೀ ಗೋಪಿ ಗೋವಿಂದ ಮೋಹಿನಿ. ಓ ಜಗನ್ನು ಗಂಗೆ ಪರಮ ಜತಿ ದಾಯಿನಿ ಓ ಸದಾನಂದೇ ಶಿವೇ ಚಿರಂತನೇ. ಸಗುಣ ನಿರ್ಗುಣ ರೂಪೆ ಸರ್ವಸ್ವರೂಪಿಣಿ ಸರ್ವಪಿ ಘನಮಯಿನಿ ನಿನ್ನಮಿತ ಲೀಲೆಗಳ ಯಾರು ಬಲ್ಲರು ಹೇಳು ಮೋಲೋಕರೇ. ಪರಮಂತರು ಈಗ ಅಧರಸೇನನ ಮನೆಯ ಎರಡನೆಯ ಅಂತಸ್ತಿನಲ್ಲಿರುವಂತಹ ಬೈಠಕ್ಕಾನೆಯಲ್ಲಿ ಕುಳಿತಿದ್ದಾರೆ. ಅಲ್ಲಿ ಅನೇಕ ಆಹ್ವಾನಿತ ಅತಿಥಿಗಳು ಕುಳಿತಿದ್ದಾರೆ. ಪರಮಹಂಸರು ಇನ್ನು ಭಾವಾವಿಷ್ಟರಾಗಿಯೇ ಆ ಅತಿಥಿಗಳನ್ನ ಸಂಬೋಧಿಸಿ ಕೇಳ್ತಾ ಇದ್ದಾರೆ. ಮಹನೀಯರೇ, ನಾನು ಊಟ ಮಾಡಿದ್ದೇನೆ, ಈಗ ನೀವು ಹೋಗಿ ಊಟ ಮಾಡಿ ಅಂತ. ಅಧರಸೇನ ಅರ್ಪಿಸಿದ ನೈವೇದ್ಯವನ್ನ ಭಗವತಿ ಸ್ವೀಕರಿಸಿದ್ದಾಳೆ ಅನ್ನೋದಾಗಿ ಪರಮಹಂಸರು ಸೂಚಿಸಿದರೇನು? ಭಗವತಿಯೊಡನೆ ತಾದಾತ್ಮ್ಯವನ್ನು ಹೊಂದಿ ಹೇಳ್ತಾ ಇದ್ದಾರೇನು, ನಾನು ಊಟ ಮಾಡಿದ್ದೇನೆ ಅಂತ. ಶ್ರೀರಾಮಕೃಷ್ಣ ಊಟ ಮಾಡಿಲ್ಲ. ಊಟ ಮಾಡಬೇಕಾದ್ರೆ ಮೊದಲೇ ಹೇಳ್ತಾ ಇದ್ದಾರೆ, ಮಹನೀಯರೇ ನಾನು ಊಟ ಮಾಡಿದ್ದೇನೆ, ಈಗ ನೀವು ಹೋಗಿ ಊಟ ಮಾಡಿ. ಊಟ ಮಾಡಬೇಕಾದ್ರೆ ಮೊದಲೇ ನಾನು ಊಟ ಮಾಡಿದ್ದೇನೆ, ನೀವು ಹೋಗಿ ಊಟ ಮಾಡಿ ಅಂತ ಹೇಳಬೇಕಾದ್ರೆ ಅದೇನಾಗಿರ್ಬೇಕು? ಆ ನೈವೇ ಯಜ್ಞವನ್ನು ಸ್ವೀಕರಿಸಿರಬೇಕು ಅಂತ ಅರ್ಥ. ನಾವು ದೇವರಿಗೆ ನೈವೇದ್ಯ ಇಡ್ತೇವೆ, ಆಮೇಲೆ ವಾಪಸ್ ತಂದು ಅದನ್ನು ನಮ್ಮದನ್ನ ನಾವು ನೈವೇದ್ಯ ಮಾಡಿಕೊಡ್ತೇವೆ. ಆ ನೈವೇದ್ಯ ಮಾಡಿದ ಹೊತ್ತು ಹಾಗೇ ಇರುತ್ತೇವೆ. ಭಗವಂತ ಅದನ್ನೇನು ಸ್ಥೂಲ ರೂಪದಿಂದ ಸ್ವೀಕರಿಸಿರುವುದಿಲ್ಲ, ಆದರೆ ಸೂಕ್ಷ್ಮ ರೂಪದಿಂದ ಅದರ ಸಾರವನ್ನು ಸ್ವೀಕಾರ ಮಾಡಿಬಿಟ್ಟಿರ್ತಾನೆ. ಸ್ವಯಂ ಅವನು ಸೂಕ್ಷ್ಮ ರೂಪದಲ್ಲಿರುವುದರಿಂದ ಅದರಲ್ಲಿರ್ತಕ್ಕಂಥ ಆ ಸೂಕ್ಷ್ಮ ಅಂಶವನ್ನು ಸ್ವೀಕರಿಸಿಯೇ ಅವನು ತಪ್ತನಾಗಬಲ್ಲ. ಇಲ್ಲಿ ಶ್ರೀರಾಮಕೃಷ್ಣ ಸ್ಥೂಲ ಶರೀರದಲ್ಲಿದ್ದಾರೆ, ಆದ್ದರಿಂದ ಸ್ಥೂಲ ರೀತಿಯಲ್ಲಿಯೇ ಅವರು ಊಟ ಮಾಡಿ ಮುಚ್ಚಬೇಕಾಗಿತ್ತು. ಆಮೇಲೆ ಹೇಳಬೇಕಾಗಿತ್ತು, ನನ್ನ ಊಟ ಮುಗಿಸು, ನೀವು ಹೋಗಿ ಊಟ ಮಾಡಿ ಅಂತ. ಆದರೆ ಅವರಿಗೆ ಯಾರು ಬಡಿಸಿದವರು ಇಲ್ಲ, ಅವರು ಅಡುಗೆ ಮನೆಗೆ ಹೊದದ್ದು ಬರುವುದು ಅಪಮಾನವೂ ಇಲ್ಲ. ಆದರೂ ಕೂಡ ಅವ್ರು ಹೇಳ್ತಾ ಇದ್ದಾರೆ ನಾನು ಊಟ ಮಾಡಿ ಅಂತ. ಏನು ಅರ್ಥ ಆಗುತ್ತೆ ಅಲ್ಲಿಗೆ? ಅವರ ಅಂತರಂಗದಲ್ಲಿ ಇರತಕ್ಕಂತಹ ಜಗದ್ ಮಾತೆ ಆ ನೈವೇದ್ಯವನ್ನು ಸ್ವೀಕರಿಸಿದ್ದಾರೆ, ತೃಪ್ತಿಯಾಗಿದೆ ನನಗೆ, ನೀವು ಹೋಗಿ ಊಟ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ. ಈ ಮಾತ್ರ ಮಾಡಿಯ ಅದನ್ನ ಎತ್ತಿ ಆಡ್ತಾ ಇದ್ದಾನೆ. ಅದರತೆಯ ಅರ್ಪಿಸಿದ ನೈವೇದ್ಯವನ್ನ ಭಗವತಿ ಸ್ವೀಕರಿಸಿದ್ದಾರೆ ಅಂತನ್ನೋದಾಗಿ ಬರುವಂತರು ಈ ಮೂಲಕ ತೋರಿಸಿದ್ರೇನು? ಅಥವಾ ಭಗವತಿಯೊಡನೆ ತಾವೇ ತಾದಾತ್ಮ್ಯವನ್ನು ಹೊಂದಿ ಹೇಳ್ತಾ ಇದ್ದಾರೇನು, ನಾನು ಊಟ ಮಾಡಿದ್ದೇನೆ ಅಂತ? ತಾದಾತ್ಮ್ಯ ಹೊಂದುವುದು ಇಂಥದ್ದೊಂದಿದೆ, ತಾದಾತ್ಮ್ಯ ಹೊಂದುವಂತಹದ್ದು. ಶರೀರ ಶರೀರದೊಂದಿಗೆ ಸೇರುವಂತಹದ್ದು, ಮನಸ್ಸು ಮನಸ್ಸಿನೊಂದಿಗೆ ಸೇರುವಂತಹದ್ದು, ಆತ್ಮ ಆತ್ಮದೊಂದಿಗೆ ಸೇರಿ ತಾದಾತ್ಮ್ಯ ಹೊಂದುವಂತಹದ್ದು. ಶ್ರೀರಾಮಕೃಷ್ಣರು ಅಭೂತಪೂರ್ವವಾದಂತಹ ಆ ಸಾಧನೆಯ ಪ್ರಯುಕ್ತ ಚೈತನ್ಯಮಯರೇ ಆಗಿದ್ದಾರೆ. ನೋಡುವವರ ಕಣ್ಣಿಗೆ ಒಂದು ಶರೀರ ಕಾಣ್ತಾ ಇದೆ ಅಷ್ಟೇ, ಅವರ ಅಂತರಂಗದಲ್ಲಿ ಇರತಕ್ಕಂತಹದ್ದು ಆ ಆದ್ಯ ಶಕ್ತಿ ಚೈತನ್ಯ. ಅದು ಯಾವುದೇ ಪ್ರತಿಬಂಧಕವೂ ಇಲ್ಲದೆ ಎಲ್ಲಿಗದ್ರೆ ಅಲ್ಲಿಗೆ ಹೋಗಬಲ್ಲದು, ಎಲ್ಲಿದ್ರೆ ಅಲ್ಲಿ ಹೋಗಿ ಏನು ಬೇಕಾದರೂ ಮಾಡಬಲ್ಲದು, ಸ್ವೀಕರಿಸಬಲ್ಲದು, ಹಾಗೇನೆ ಸ್ವೀಕರಿಸಬಲ್ಲದು. ಅವನು ಮಾಡಿದಂತಹ ನೈವೇದ್ಯವನ್ನು ಶ್ರೀರಾಮಕೃಷ್ಣರ ಶರೀರ ಇದೆ ಕುಳಿತಲ್ಲೇನೇ ಅವರ ಆದ್ಯ ಶಕ್ತಿಯ ಸೇರ್ತಕ್ಕಂಥದ್ದು ಅಲ್ಲಿವರೆಗೆ ಹೋಗಿ ಅದನ್ನು ಸ್ವೀಕರಿಸಿದೆ. ಈ ರೀತಿಯಲ್ಲಿ ನನಗೆ ತೃಪ್ತಿಯಾಗಿದೆ, ನಾನು ಊಟ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಬಳಿಕ ಪರಮಹಂಸರು ಭಗವತಿನ ಸಂಬೋಧಿಸಿ ಹೇಳ್ತಾ ಇದ್ದಾರೆ, ತಾಯಿ ನಾನು ತಿನ್ನಲಿ ಅಥವಾ ನೀನೇ ತಿಂತೀಯ? ತಾಯಿ ಕರುಣಾನಂದ ರೂಪಿಣಿ, ಶ್ರೀರಾಮಕೃಷ್ಣ ಊಟ ಮಾಡಿಲ್ಲ ಅಂತ ಗೊತ್ತಾಗುತ್ತೇವೆ. ನಾನು ಊಟ ಮಾಡಿದ್ದೇನೆ ಅಂತ ಆ ಭಾವದಲ್ಲಿದ್ದಾಗ ಹೇಳಿದರು. ಈಗ ಶರೀರಸ್ಥರಾಗಿ ಮತ್ತೆ ಹೇಳ್ತಾ ಇದ್ದಾರೆ, ತಾಯಿಯೊಡನೆ ಮಾತನಾಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದಾರೆ, ಹೇಳ್ತಾ ಇದ್ರು, ಹೇಳ್ತಾ ಇರ್ತಾರೆ. ಇಲ್ಲಿ ಈ ಶರೀರದಲ್ಲಿ ಇಬ್ಬರಿದ್ದಾರೆ, ಒಂದು ಜಗನ್ಮಾತೆ ಮತ್ತೆ ಅವನು ಭಕ್ತ. ಅರ್ಥ ಆಯ್ತಾ ನಿಮಗೆ? ಹಾಗೆ ಹೇಳೋದಲ್ಲದೆ ಅರ್ಥ ಆಯ್ತಾ ನಿನಗೆ ಅಂತ ಬೇರೆ ಅವನಿಗೆ ಹೇಗೆ ಅರ್ಥ ಆಗ್ಬೇಕು? ಆದ್ರೆ ಇವರೇನಾದ್ರೂ ಅನುಗ್ರಹ ಮಾಡಿದ್ರೆ ಅವ್ರಿಗೆ ಅರ್ಥ ಆಗ್ಬೇಕು. ಅದು ಉಪಚಾರಕ್ಕಾದ್ರೂ ಹೇಳಬೇಕು, ಹೌದು ನೀವು ಹೇಳಿದ ಮೇಲೆ ಅಲ್ಲ ಅಂತ ಹೇಳಬೇಕಾಗುತ್ತೆ, ಅರ್ಥ ಆಯ್ತು. ಅದು ಅರ್ಧವಾಗಿರುತ್ತೆ. ಇದೆಲ್ಲ ಅತೀಂದ್ರಿಯವಾದಂತಹ ಅಂಶಗಳು. ಅದನ್ನು ಗ್ರಹಿಸಬೇಕಾದ್ರೆ ಮನಸ್ಸು ಬಹಳ ಶುದ್ಧವಾಗಬೇಕಾಗುತ್ತದೆ, ಕಿರಿಯಾಗಬೇಕಾಗ್ತದೆ, ತೆಳುವಾಗಬೇಕಾಗ್ತದೆ, ಮಂದ ಸ್ಥಿತಿಯಿಂದ ಬಹಳಾಗಿ ಸೂಕ್ಷ್ಮ ಸ್ಥಿತಿ ಏರಬೇಕಾಗುತ್ತದೆ. ಇಲ್ಲಿ ಶ್ರೀರಾಮಕೃಷ್ಣರು ಪುನಃ ಶರೀರ ಪ್ರಜ್ಞೆಗೆ ಮರಳಿ ಜಗನ್ಮಾತೆಯವನೇ ತಾವು ಭಕ್ತರಾಗಿ ಮಾತನಾಡ್ತಾ ಇದ್ದಾರೆ. ಅಮ್ಮ ನಾನು ತಿನ್ನಲೆ ಅಥವಾ ನೀನೇ ತಿಂತೀಯ? ತಾಯಿ ಕರುಣಾನಂದ ರೂಪಿಣಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಜಗನ್ಮಾತೆ ಮತ್ತು ತಾವು ಒಂದೇ ಅಂತ ಬ್ರಹ್ಮವಂತರು ವ್ಯಕ್ತಪಡಿಸಿದ್ರೇನು ಈ ಮೂಲಕ? ತಾಯಿ ನಾನು ತಿನ್ನಲೆ ಅಥವಾ ನೀನು ತಿಂತೀಯ? ಅಂತ ಹೇಳ್ಬಿಟ್ಟಾದ್ರೆ ನಾನ್ ತಿಂದ್ರು ಒಂದೇ, ನೀನ್ ತಿಂದ್ರು ಒಂದೇ ಅಂತನ್ನುವ ಅಭೇದ ದೃಷ್ಟಿಯನ್ನ ಇಲ್ಲಿ ಸೂಚಿಸಿದ್ರೇನೋ ಅಂತ ಮಾಸ್ಟರ್ ಮಹರ್ಷಿಯಲ್ಲಿ ಪ್ರಶ್ನೆ ಹಾಕ್ತಾ ಇದ್ದಾನೆ. ಭಗವತಿಯೇ ಸಂತಾನ ರೂಪದಿಂದ ಲೋಕ ಶಿಕ್ಷಣಕ್ಕಾಗಿ ಅವತೀರ್ಣನಾಗಿದ್ದಾರೇನೋ, ಅದಕ್ಕಾಗಿ ಏನು ಪರಮಹಂಸ ಹೇಳ್ತಾ ಇದ್ದಿದ್ದು ನಾನು ಊಟ ಮಾಡಿದ್ದೇನೆ ಅಂತ. ಸಾಕ್ಷಾತ್ ಆದ್ಯ ಶಕ್ತಿ ಸಂತಾನ ರೂಪದಿಂದ ಲೋಕ ಶಿಕ್ಷಣಕ್ಕಾಗಿ ಅವತೀರ್ಣನಾಗಿದ್ದಾರೆ. ಸಂತಾನ ರೂಪದಿಂದ ಶ್ರೀರಾಮಕೃಷ್ಣರು ಮೊದಲಿನಿಂದ ಕೊನೆಯವರೆಗೆ ಮಗುವಿನ ಉಪಾಧಿಯಲ್ಲೇ ಇದ್ದವರು. ಸಾಧನೆ ಆದ ಮೇಲೂ ಕೂಡ ಆ ಬಾಲಕಾವಸ್ಥೆಯ ಸಿರ್ತಕ್ಕಂಥದ್ದು ಅವರಿಗೆ ತಾನೇ ತಾನಾಗಿದ್ದು. ಪರಮಂತಾವಸ್ಥೆಗೆ ಇದ್ದವರು ಮಗುವಿನಂತೆ ಇರುತ್ತಾರೆ ಅಂತನ್ನುವ ಮಾತನ್ನ ಶ್ರೀರಾಮಕೃಷ್ಣ ಮತ್ತೆ ಮತ್ತೆ ಹೇಳ್ತಾ ಇದ್ರು. ಮತ್ತು ಸಣ್ಣ ಸಣ್ಣ 5-5 ವರ್ಷದ ಮಕ್ಕಳನ್ನ ತಮ್ಮ ಸುತ್ತಮುತ್ತ ಆಡಗೊಡುತ್ತಾರೆ ಅಂತ ಹೇಳಿದ್ರೆ ತಮ್ಮ ಭಾವದೊಂದಿಗೆ ಸರಿಸಮವಾಗಿ ಸ್ಪಂದಿಸತಕ್ಕಂತಹ ವ್ಯಕ್ತಿಗಳಂದ್ರೆ ಆ ಮಕ್ಕಳು ಮಾತ್ರವೇ ಅಂತಂದ್ಬಿಟ್ಟಿದ್ದೇ ಮಕ್ಕಳನ್ನ ಯಾವಾಗಲೂ ಇಟ್ಕೊಂಡಿರ್ತಾರೆ ಅಂತ. ಮೊದಲಿನಿಂದ ಕೊನೆಯವರೆಗೂ ಸಂತಾನ ಭಾವದಲ್ಲಿ ಇದ್ದು ಇವತ್ತಿನ ಈ ಕಲಿಯುಗದ ಜನರಿಗೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಹೊಂದಬೇಕಾದ್ರೆ ಅವರೆಲ್ಲರೂ ಕೂಡ ಸಂತಾನ ಭಾವವನ್ನು ಆಶ್ರಯಿಸುವುದೇ ಶ್ರೇಯಸ್ಕರ ಅಂತನ್ನು ತೋರಿಸುವುದಕ್ಕಾಗಿ ಜಗನ್ಮಾತೆ ಈ ಸಂತಾನ ರೂಪದಿಂದಲೇ ಅವತಾರ ತಾಳಿದ್ದಾರೆ. ಆ ಮಾತನ್ನು ಹಾಕ್ತಾನೆ ಇಲ್ಲಿ ಮಾಸ್ಟರ್ ಮಹರ್ಷಿಯ. ಆ ಮಾಸ್ಟರ್ ಮಹರ್ಷಿಯ ಅವನಿಗೆ ಎಷ್ಟು ಥ್ಯಾಂಕ್ಸ್ ಕೊಟ್ಟು ಸಾಲದು. ನಾನು ಶ್ರೀರಾಮಕೃಷ್ಣರ ಅಪೂರ್ವವಾದಂತಹ ಅನುಗ್ರಹವನ್ನು ಪಡೆದ ಪ್ರಯುಕ್ತ ಇಂತಿಂತಹ ರೀತಿಯಲ್ಲಿ ಅವನು ಅಲ್ಲಿನ ಸುತ್ತಮುತ್ತಲಿನ ಆಧ್ಯಾತ್ಮಿಕ ವಾತಾವರಣವನ್ನು ಈ ರೀತಿಯಲ್ಲಿ ವ್ಯಕ್ತಪಡಿಸುವುದಕ್ಕೆ ಸಮರ್ಥನಾಗಿದ್ದಾನೆ ಅಂತ. ಇಲ್ಲೇ ಹೋದ್ರೆ ನಾವೆಲ್ಲ ಕಣ್ಣಿದ್ದು ಕುರುಡಲ್ವೇ, ಕಣ್ಣಾರೆ ಕಣ್ಣು ಕೂಡ ಎದುರುಗಡೆ ಅದು ಎಂಥ ಮಹತ್ತಾದದ್ದೊಂದು ಇದೆ ಅಂತನ್ನು ಗುರುತಿಸುವಲ್ಲಿ ಅಸಮರ್ಥರಾಗಿ ಹೋಗ್ಬಿಡ್ತೇವಲ್ಲ. ಹಿಟ್ಟನ್ನು ಬೂದಿಯಾಗಿ, ಬೂದಿಯನ್ನು ಹಿಟ್ಟನ್ನಾಗಿ ತಿಳಿತಕ್ಕಂತಹ ಬುದ್ಧಿಭ್ರಮಣೆ ಉಳ್ಳವರು ನಾವೆಲ್ಲ ಸಾಂಸಾರಿಕರು ಸೃಷ್ಟಿಸುತ್ತವರು ಈ ಜಗತ್ತಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು. ಮಾಸ್ಟರ್ ಮಹರ್ಷಿಯ ವಿಶೇಷವಾದಂತಹ ಕೃಪೆಯನ್ನು ಪಡೆದ ಪರಿಣಾಮವಾಗಿ ಆ ಭಗವತಿ ಸಂತಾನ ರೂಪದಿಂದ ಲೋಕ ಶಿಕ್ಷಣಕ್ಕಾಗಿ ಅವತಾರ ತಾಳಿದ್ದಾಳೆ ಅಂತನೋ ಮಾತನಲ್ಲಿ ಸೂಚಿಸ್ತಾ ಇದ್ದಾರೆ. ಸಂತಾನ ಭಾವ ಅತ್ಯಂತ ಶ್ರೇಯಸ್ಕರ, ಸುಗಮ, ಸುರರಿತ, ಸಹಜ ಸಹಜ. ನಾವು ಯಾರು ಕೂಡ ಅಸಹಜವಾದ ರೀತಿಯಲ್ಲಿ ಯೋಗ ಮಾರ್ಗವಾಗಿ ಆ ಪರಬ್ರಹ್ಮವನ್ನು ಸಾಕ್ಷಾತ್ಕಾರ ಪಡಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಕಾರಣ ನಮ್ಮ ಶರೀರ ಅಂತಕ್ಕಂಥದ್ದು ಕಲುಷಿತವಾದದ್ದು, ಮನಸ್ಸು ಅಂತಕ್ಕಂಥದ್ದು ಕಲುಷಿತವಾದದ್ದು, ನಾವು ತಿನ್ನತಕ್ಕಂಥ ಆಹಾರ ಅಂತಹದ್ದು ಕೂಡ ಕಲುಷಿತವಾದಂತಹದ್ದು. ಕಲಬೆರಕೆ ಕಲಬೆರಕೆ ಅಂತಕ್ಕಂಥದ್ದೇ ಅದರೊಂದಿಗೆ ಉತ್ತಮ ಮಟ್ಟದ ದವಸ ಧಾನ್ಯಗಳೊಂದಿಗೆ ನಿಕೃಷ್ಟವಾದಂತಹ ವಸ್ತುಗಳನ್ನ ಬೆಳೆಸುವುದಕ್ಕೆ ಕಲಬೆರಕೆ ಅಂತ ಹೆಸರು. ಇಲ್ಲಿ ಕಲಬೆರಕೆ ಅಂತ ಹೇಳಿದ್ರೆ ಸತ್ಯ ಅಸತ್ಯ ಪ್ರಾಮಾಣಿಕತೆ ವಂಚನೆ ಎಲ್ಲ ಸೇರಿ ಇರ್ತಕ್ಕಂಥ ವಸ್ತುಗಳವೆಲ್ಲ ನಾವು ನಮ್ಮ ದುಡಿಸದಲ್ಲೂ ಕೂಡ ನಮ್ಮ ದುಡಿಮೆಯಲ್ಲೂ ಕೂಡ ಆ ಬಗೆಯ ಸತ್ಯ ಸತ್ಯವಾದಂತಹ ದುಡಿಮೆ ಒಂದಷ್ಟು, ಅಸತ್ಯವಾದಂತಹ ದುಡಿಮೆ ಇನ್ನೊಂದಷ್ಟು. ನಾವು ಅದಕ್ಕೆ ಯೋಗ್ಯವೇ ಅಲ್ಲ ಅಂತಹದ್ದನ್ನು ನಾವು ಪಡ್ಕೊಂಡ್ಬಿಟ್ಟಿರ್ತೇವೆ. ಈ ರೀತಿಯಲ್ಲಿ ಯೋಗ್ಯವಾದದ್ದು, ಅಯೋಗ್ಯವಾದದ್ದು, ಸೂಕ್ತವಾದದ್ದು, ಸೂಕ್ತವಲ್ಲದ್ದು ಎಲ್ಲವೂ ಸೇರಿಕೊಂಡು ಕಲಬೆರಕೆಯಾಗಿರುತ್ತೆ. ಇಂದಿದ್ದ ಆಹಾರವನ್ನು ಸ್ವೀಕಾರ ಮಾಡಿಕೊಳ್ಳುವುದರ ಮೂಲಕ ಇಂದಿದ್ದ ಪಂಚೇಂದ್ರಿಯಗಳ ಮೂಲಕವೂ ಕೂಡ ಈ ತರದ ತರಬೇತಿಯ ವಸ್ತುಗಳನ್ನು ಸ್ವೀಕಾರ ಮಾಡಿ ನಾವು ಮನಸ್ಸು ಅನುಸರಿಸುತ್ತಂತಹದ್ದು ಶುದ್ಧವಾಗಿರುವುದಿಲ್ಲ. ಯಾವಾಗಲೂ ಅಶುದ್ಧವಾಗಿರುತ್ತದೆ. ಆಗಿರುವಾಗ ಆ ಶುದ್ಧವಾದ ಯೋಗ ಮಾರ್ಗದಲ್ಲಿ ಪ್ರವರ್ತಿಸುವುದು ಹೇಗೆ? ಜನರೊಂದಿಗೆ ಬೆರೆಯುವಾಗಲೂ ಕೂಡ ಹಾಗೆ ಅವರಿವರ ಸಂಸ್ಕಾರಗಳೆಲ್ಲವನ್ನು ಕೂಡ ನಾವು ಸ್ವೀಕಾರ ಮಾಡಿರುತ್ತೇವೆ. ಅದು ತಾನೇ ತಾನಾಗಿ ನಮಗೆ ಬಂದು ಅಂಟಿಕೊಳ್ಳುತ್ತೆ. ಯಾಕೆಂದ್ರೆ ಯಾಕಂತಂದ್ರೆ ಒಳಕು ಮೈಯನ್ನು ಒಬ್ಬನನ್ನ ನಾವು ಒಪ್ಪಿಕೊಳ್ತು ಅಂತ ಹೇಳಿದ್ರೆ ಅವನ ಮೈಯ ಪಡಕು ಒಂದಿಷ್ಟು ನಮಗೆ ಹೇಗೆ ಅಂಟಿಕೊಳ್ಳುತ್ತೋ ಅದೇ ರೀತಿಯಲ್ಲಿ ದುರ್ಭಾವನೆ ಋತು ಸಂಸ್ಕಾರ ಇರ್ತಕ್ಕಂತಹ ವ್ಯಕ್ತಿಗಳೊಂದಿಗೆ ನಿಕಟ ಸಂಪರ್ಕವನ್ನು ಬೆಳೆಸಿದಾಗ ಅವರ ಒಂದು ಸಂಸ್ಕಾರ ಅಂತ ಇರ್ತಕ್ಕಂತಹದ್ದು ನಮ್ಮ ವ್ಯಕ್ತಿತ್ವಕ್ಕೆ ಅಂಟಿ ನಮ್ಮ ಮನಸ್ಸು ಅಂತ ಇರ್ತಕ್ಕಂತಹದ್ದು ಚಂಚಲವಾಗಿ ಚಂಚಲ ಅಧೃತಕ್ಕಾದ ಯೋಗಕ್ಕೆ ಅತ್ಯಂತ ವಿರುದ್ಧವಾದಂತಹ ಒಂದು ಸ್ಥಿತಿ. ಯೋಗದಲ್ಲಿ ಮನಸ್ಸು ಸ್ಥಿರವಾಗಿರಬೇಕು. ಪ್ರಪಂಚದಲ್ಲಿ ಓಡಾಡೋದಕ್ಕೆ ಎಷ್ಟು ಚಂಚಲವಾಗಿದ್ರೆ ಅಷ್ಟು ಒಳ್ಳೆಯದು. ಆ ಮನಸ್ಸು ಸ್ಥಿರವಾಗಬೇಕಾದ್ರೆ ಯಾರೆಂದರೆ ಅವರೊಂದಿಗೆ ಬರೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಪ್ರಾರಂಭಾವಸ್ಥೆಯಲ್ಲಿ ಅವರವರನ್ನ ಕಾಪಾಡಿಕೊಳ್ಳಬೇಕಾಗುತ್ತೆ. ಹೀಗೆ ಇಂಥ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂತಹ ಜನ ನಾವು ಆ ಶುದ್ಧವಾದಂತಹ ಯೋಗ ಮಾರ್ಗವನ್ನೇ ಅನುಸರಿಸಿ ಮುಂದುವರಿದ ಹೇಗೆ? ಹಾಗಾದ್ರೆ ನಾವು ಯೋಗ ಮಾರ್ಗದಲ್ಲಿ ಮುಂದುವರಿದೇ ಬೇಡವೆ? ನಮಗೂ ಕೂಡ ಆ ಆಧ್ಯಾತ್ಮಿಕ ಆನಂದದ ಅನುಭವ ಒಂದಿಷ್ಟು ಬೇಡವೆ? ಬೇಕು. ಹೇಗೆ ಪಡ್ಕೊಳ್ಬೇಕು ಅದನ್ನ? ಸಂತಾನ ಭಾವ, ನಮ್ಮನ್ನು ನಾವು ಮಕ್ಕಳೋಪಾದಿಯಲ್ಲಿ ಭಾವಿಸುವುದರ ಮೂಲಕ ನಮ್ಮೆಲ್ಲ ದೋಷ ಅಂತಿರ್ತಕ್ಕಂಥದ್ದು ಕ್ಷಮ್ಯವಾಗಿ ಬಿಡುತ್ತೆ. ನಮ್ಮನ್ನ ದೇವರ ಮುಂದೆ ಮಾ ಅಂತ ಕರೆದಾಗ, ಅಪ್ಪ ಅಂತ ಕರೆದಾಗ ನಾವು ಮಕ್ಕಳಾಗಿಬಿಡ್ತೇವೆ. ಮಕ್ಕಳಾದ ತಕ್ಷಣವೇ ಅವನ ಕೆಲಸ ಅಥವಾ ಅವಳ ಕೆಲಸ ಏನು ಅಂತ ಹೇಳಿದ್ರೆ ನಮ್ಮ ದೋಷಗಳನ್ನ ಕ್ಷಮಿಸುವಂತಾಗಲಿ. ನಾನು ನನ್ನ ಸಾಧನೆಯ ಕಾಲದಲ್ಲಿ ದೇವರ ಮುಂದೆ ನಿಂತು ಹೇಳ್ತಾ ಇರ್ತಿದ್ದ ಮೊದಲು ಮಾತು ಇದು, ಮೊದಲು ನಾನು ಕ್ಷಮಿಸಿಬಿಡುವ, ಆಮೇಲೆ ನನ್ನ ವ್ಯವಹಾರ ಪ್ರಾರಂಭ ಆಗುತ್ತೆ. ನೀನು ಕ್ಷಮತೆ ಹೊರತು ಅಂತ ಹೇಳಿದ್ರೆ ನಾನು ಆಡಿದಂತಹ ಮಾತು ಪ್ರತಿಯೊಂದು ಕೂಡ ತಪ್ಪಾಗಿ ಅದನ್ನು ತಪ್ಪನ್ನೇ ನೀನು ಕಂಡು ನಾನು ಉದ್ಧಾರ ಆಗುವ ಸಂಭವವೇ ಇರೋದೇ. ಅದಕ್ಕೋಸ್ಕರ ಮೊದಲು ಕ್ಷಮಿಸು, ಆಮೇಲೆ ಬಾಕಿ ಹೋಗಿ ಮಾತಾಡಿದ್ರು. ಆದ್ರಿಂದ ಭಗವಂತನ ಕ್ಷಮೆಗೆ ನಾವು ಗುರಿಯಾಗಬೇಕು. ಭಗವಂತನ ಒಂದು ಒಂದು ಕರುಣೆಗೆ ನಾವು ಗುರಿಯಾಗಬೇಕಾದ್ರೆ ನಾವು ಸಂತಾನ ಭಾವವನ್ನು ಆಶ್ರಯಿಸಿಕೊಳ್ಬೇಕು. ನಮ್ಮನ್ನು ನಾವು ಮಕ್ಕಳಾಗಿಸಿಕೊಳ್ಬೇಕು. ನಿಜಕ್ಕೂ ಕೂಡ ಎಲ್ಲ ದೃಷ್ಟಿಯಿಂದ ಕೂಡ ದೇವರ ಮುಂದೆ ನಾವು ಮಕ್ಕಳಲ್ಲದೆ ಇನ್ನೇನೂ ಅಲ್ಲ. ಅದಕ್ಕೆ ಶ್ರೀರಾಮಕೃಷ್ಣ ಎಷ್ಟೋ ಸಲ ಬಟ್ಟೆ ಮಾತ್ರ ಅಲ್ಲ ಕೌಟೀನವನ್ನು ಕೂಡ ಬಿಚ್ಚಿ ಎತ್ತಿಟ್ಟು, ಆ ಶನಿವಾರ ಅಂತೂ ಮೊದಲೇ ಎತ್ತಿಟ್ಟು ಬತ್ತಲೆಯಾಗಿ ಕುಳಿತುಕೊಂಡು ಧ್ಯಾನ ಮಾಡ್ತಾ ಇದ್ರು. ಅಂದ್ರೆ ಜಗನ್ಮಾತೆಯ ಮುಂದೆ ತಾನೊಂದು ಶಿಶು ಅಂತಿರ್ತಕ್ಕಂಥ ಭಾವನೆಯಿಂದ ತಮಗೆ ತಾವೇ ತಂದುಕೊಳ್ಳುವುದಕ್ಕಾಗಿ. ಜಗನ್ಮಾತೆ ಗೊತ್ತು, ನಾವೆಲ್ಲ ಮಕ್ಕಳು ಅಂತ, ನಾವು ಮಕ್ಕಳಲ್ಲೇ ಇನ್ನೇನು. ಆದ್ರೆ ನಮ್ಮಲ್ಲಿ ನಮಗೆ ಒಂದು ಬಗೆಯ ಪ್ರಬುದ್ಧ ಅವಸ್ಥೆ ಸೇರ್ತಕ್ಕಂಥದ್ದು, ಅದು ಏನೋ ಒಂದು ಜಂಬ ಅಂತ ಹೇಳ್ತಕ್ಕಂಥದ್ದು, ಅಥವಾ ನಾನು ಅಂಥವರು ಇಂಥವ್ರು ನಿಂತಕ್ಕಂಥವ್ರು ಸೇರ್ತಕ್ಕಂಥ ಉಪಾಧಿಗಳು ಇಂಥವುಗಳೆಲ್ಲ ಅಂಟಿಕೊಂಡು ಆ ಭಗವತಿಯೊಂದಿಗೆ ಆತ್ಮೀಯ ಸಂಬಂಧವನ್ನ, ಒಂದು ವಾತ್ಸಲ್ಯ ಸಂಬಂಧವನ್ನು ಬೆಳೆಸಿಕೊಳ್ಳೋದಕ್ಕೆ ನಾವು ಅಸಮರ್ಥರಾಗಿರುತ್ತೇವೆ. ಕಾರಣ ನಮ್ಮ ಉಪಾಧಿಗಳು. ಆದ್ರಿಂದ ಈ ಶರೀರದಲ್ಲಿರ್ತಕ್ಕಂಥ ಪಠ್ಯ ಪರಿ ಎಲ್ಲವನ್ನು ಕೂಡ ಕೌಪಿ ನಾದಿಯಾಗಿ ಎಲ್ಲವನ್ನು ಕೂಡ ಬಿಚ್ಚಿಟ್ಟು ಬಾಲಕನ ಉಪಾಧಿ, ಮಗುವಿನ ಉಪಾಧಿಯಲ್ಲಿ ಕುಳಿತುಕೊಂಡು ಜಗನ್ಮಾತೆಯ ಧ್ಯಾನವನ್ನು ಮಾಡ್ತಾ ಇದ್ರು ಅಂತ ಮಾತು ನಮಗೆ ಅವರ ಜೀವನಕ್ಕೆ ಪ್ರತಿಗತ. ಈ ರೀತಿಯಲ್ಲಿ ಸಂತಾನ ಭಾವದಿಂದ ನಾವು ಭಗವಂತನನ್ನ ಆಶ್ರಯಿಸಬೇಕು, ಭಗವಂತನ ಬಳಿಗೆ ಧಾವಿಸಬೇಕು ಅಂತನ್ನೋದನ್ನ ತೋರಿಸುವುದಕ್ಕಾಗಿಯೇ ಜಗನ್ಮಾತೆ ಸಂತಾನ ರೂಪದಿಂದ ಲೋಕ ಶಿಕ್ಷಣಕ್ಕಾಗಿ ಅವತೀರ್ಣರಾಗಿದ್ದಾರೇನೋ ಅಂತ ಮಾಸ್ಟರ್ ಮಹರ್ಷಿಯ ಬರೀತಾರೆ. ಈಗ ಪರಮಹಂಸರು ಭಾವಾವೇಶದಿಂದ ತಮ್ಮ ಶರೀರದಲ್ಲಿ ಷಟ್ಚಕ್ರಗಳನ್ನು ಮತ್ತು ಅವುಗಳ ಮಧ್ಯೆ ಭಗವತಿ ನೆಲೆಸಿರುವುದನ್ನು ದರ್ಶನ ಮಾಡ್ತಾ ಇದ್ದಾರೆ. ಆದ್ದರಿಂದ ಭಾವದಿಂದ ತುಂಬಿ ತುಳುಕಾಡುತ್ತಾ ಆ ದೃಶ್ಯದ ಸಂಬಂಧವಾಗಿ ಒಂದು ಹಾಡನ್ನ ಹಾಡ್ತಾ ಇದ್ದಾರೆ. ಓ ಸರ್ವ ಪ್ರಿಯ ತಾಯಿ ಸಕಲ ಭಯ ಹಾರಿಣಿ, ನಿನ್ನ ನಾಮವನಾನು ಕೇಳಿರುವೆನೋ. ತಾಯಿ ಶ್ರೀ ತಾಳಿಯ ಲೀಲೆಯವ ಲೋಕನದಿ, ಸೋಜಿಗದ ಕಡಲೊಳಗೆ ಮನ ಮುಳುಗಿದೆ. ಅವಳ ಶ್ರೀ ಶುಭ ನಾಮ ಮರಣ ಭಯವನ್ನು ಕೂಡ ಹೊಡೆದಟ್ಟಿದೆ. ಅವಳ ಪಾದವಿದು, ಅವಳ ಶ್ರೀ ಪಾದವಿದು ಆ ಮಹಾಕಾಳನನೆ ಮೆಟ್ಟುತ್ತಿದೆ, ಮೆಟ್ಟುತ್ತಿದೆ. ಅವಳಂತನು ರುಚಿಗೇಕೆ ಕಾಳವಾಗಿದೆ ಹೇಳು, ಎಲ್ಲ ಕಪ್ಪಿಗೂ ಮಿಗಿಲು ಕಪ್ಪಾದರೆ ಕಿವಳು ಜಾನಿ ಎದೆಯೊಳು ದಿವ್ಯ ಕಮಲವನ್ನರಳಿಸುತ್ತ ಬೆಳಕಲಿದ್ದವಳು ಅವಳ ರೂಪವು ಕಾಳಿ ಅವಳ ಹೆಸರು ಕಾಳಿ ತನ್ನ ತುಂಬುವ ಕಪ್ಪು ಕಾರಿರುಳ ಕಪ್ಪು ಇವಳ ಕಂಡ ಕಣ್ಣಿಗೆ ಬೀರಾವ ರೂಪ ಶೋಭಿಸದ ರೀತಿಯಲ್ಲಿ ಇವಳ ಬಪ್ಪು ಅಚ್ಚರಿಯೊಳೆನ್ನುವನು ರಾಮ ಪ್ರಸಾದನಿದು ಯಾರ ರೂಪವ ನಾನು ಕಾಣದಿದ್ದರೂ ಕೂಡ ಯಾರ ಶ್ರೀ ಶುಭ ನಾಮ ಮನನ ಸೆರೆಗೈಯುವುದು ಅಂತ ತಾಯಿಯು ಈಗ ಎಲ್ಲಿರುವಳು ಭಗವತಿಯಲ್ಲಿ ಶರಣಾಗತಿಯನ್ನು ಹೊಂದಿದ್ದೆ ಆದ್ರೆ ಭಕ್ತರ ಸಕಲ ಭಯ ಒಮ್ಮೆಗೆ ಕಂಬಿ ಕೀಳುತ್ತವೆ ಅಂತ ಮಾರ್ಕಮಾಶಿಯವರಿಂದ ಬಹುಶಃ ಇದಕ್ಕಾಗಿಯೇ ಏನೋ ಪರಮಾಂತು ಈ ಹಾಡು ಹಾಡಿತ್ತು ತಾಯಿಯ ಶ್ರೀ ಪಾದದಲ್ಲಿ ಜೀವ ವೀರಿಸಿದ ನನಗೆ ಮೃತ್ಯು ಭಯವೇನು ಬಳಿಕ ಮಾರ್ಕಮಾಶಿಯ ಬರೀತಾನೆ ಶಾರದಾ ಬಾಬು ಪುತ್ರ ಶೋಕಾನ್ವಿತನಾಗಿದ್ದಾನೆ ಅದಕ್ಕಾಗಿ ಅದರತೆಯನ್ನ ಆತನನ್ನ ದಕ್ಷಿಣೇಶ್ವರಕ್ಕೆ ಪರಮಾಂತರ ದರ್ಶನ ಮಾಡಿಸೋದಕ್ಕೆ ಕೆಲ ದಿನದ ಹಿಂದೆ ಕರೆದುಕೊಂಡು ಬಂದಿದ್ದ ಆತ ಗೌರಾಂಗಲ ಭಕ್ತ ಆತನನ್ನು ನೋಡಿ ಪರಮಾಂತರಿಗೆ ಈಗ ಗೌರಾಂಗನ ಉದ್ದೀಪನವಾಗಿ ಬಿಟ್ಟಿದೆ ಪುತ್ರ ಶೋಭನೆಯಿಂದ ವ್ಯಾಕುಲಿತನಾದಂತಹ ಶಾರದಾ ಬಾಬು ಬಂದಿದ್ದಾನಂತೆ ಶ್ರೀರಾಮನ ಬಳಿಗೆ ಪುತ್ರ ಶೋಕದಿಂದ ವ್ಯಾಕುಲಿತರಾಗಿರತಕ್ಕಂಥವನು ಶ್ರೀರಾಮಪುತ್ರ ಬಳಿಗೆ ಆತಿತ್ವದಕ್ಕೆ ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಮೊದಲು ಆ ಶೋಕದಿಂದ ಪಾರಾಗಬೇಕಾಗಿದೆ ಶೋಕ ಶೋಕಗಳಲ್ಲೆಲ್ಲ ಈ ಪುತ್ರ ಶೋಕ ಅಂತಿರ್ತಕ್ಕಂಥದ್ದು ಬಹಳ ಭಯಂಕರವಾಗಿತ್ತು ಪುತ್ರ ಶೋಕ ಅಂತಿರ್ತಕ್ಕಂಥದ್ದು ಜನ್ಮ ಜನ್ಮಾಂತರದವರೆಗೂ ನಮ್ಮೊಂದಿಗೆ ಬರ್ತಕ್ಕಂಥದ್ದು ಅಂತ ಹೇಳ್ತಾರೆ ಬೇರೆ ಎಲ್ಲ ಶೋಕಗಳು ಕೂಡ ಯಾವುದೋ ಒಂದು ಅವಧಿ ಮುಗಿದ ಕೂಡಲೇ ಮುಗಿದೋಗ್ಬಿಡುತ್ತೆ ತಂದೆ ಶೋಕವೂ ಕೂಡ ಅಥವಾ ಇತರ ಶೋಕವೂ ಕೂಡ ಸ್ಮಶಾನದಿಂದ ಮನೆಗೆ ವಾಪಾಸು ಬರಲು ಹೊತ್ತಿಗೆ ಶೋಕ ಎಲ್ಲ ಆ ಸ್ಥಿತಿಯಲ್ಲೇ ಸುಟ್ಟು ಮನೆಗೆ ಬರುವ ಹೊತ್ತಿಗೆ ಯಥಾಪಥ ಪತ್ನಿ ಶೋಕ ಅಂತ ಹೇಳ್ತಕ್ಕಂಥ ಹೋದಿದೆ ಹೆಂಡತಿ ಸತ್ತು ಹೋದಾಗ ಶೋಕ ಉಂಟಾಗುತ್ತೆ ಆ ಶೋಕವೂ ಕೂಡ ಇನ್ನೊಂದು ಮದುವೆ ಆಗಿ ಊಟ ಹೊರಟೋಗ ಆದರೆ ಈ ಪುತ್ರ ಶೋಕ ಅಂತಕ್ಕಂಥದ್ದು ಮಾತ್ರ ಎದೆ ಅಂಟುಕೊಂಡು ಬಿಟ್ಟಿರುತ್ತೆ ಜೀವಕ್ಕೆ ಅಂಟುಕೊಂಡು ಬಿಟ್ಟಿರುತ್ತೆ ಅಂತಹ ಶೋಕಕ್ಕೆ ಗುರಿಯಾದಂತಹ ಈ ವ್ಯಕ್ತಿ ಬಂದಿದ್ದಾನೆ ಬುದ್ಧ ಭಗವಂತರ ಬಳಿಗೂ ಕೂಡ ಒಬ್ಬ ಆಕೆ ಬಂದಿದ್ದು ತನ್ನ ಮಗುವಿನ ಶವವನ್ನು ಹೊತ್ಕೊಂಡೇ ಬಂದಿದ್ದು ಆ ಬುದ್ಧ ಭಗವಂತ ಪವಾಡ ಪುರುಷ ಅಂತ ತಿಳಿದುಕೊಂಡು ತನ್ನ ಮಗುವನ್ನು ಕೂಡ ಬದುಕಿಸಿಕೊಡಬಲ್ಲ ಆತ ಅಂತನ್ನುವ ಭರವಸೆಯಿಂದ ಒಂದೇ ಭರವಸೆಯಿಂದ ಬಂದಿದ್ದಾರೆ ಕಣ್ಣೀರ ಕೋಡಿ ಹರಿಸುತ್ತಾ ಕೇಳ್ಕೊಳ್ತಾ ಇದ್ದಾರೆ ನನ್ನ ಮಗುವನ್ನು ಬದುಕಿಸಿಕೊಡುವಂತೆ ಆ ಹೊತ್ತಿಗೆ ಎಂಥ ಜ್ಞಾನಿಯ ಆಗಿರಲಿ ಎಂಥ ತಂತನೆ ಆಗಿರಲಿ ಯಾವ ರೀತಿಯ ಸಮಾಧಾನ ಮಾಡಿ ಹುಟ್ಟಿದವರಿಗೆಲ್ಲ ಮರಣ ಇದ್ದೇ ಇರುತ್ತೆ ಜಾತಸ್ಯ ಮರಣ ಧ್ರುವಂ ಅಂತ ಹೇಳ್ತಕ್ಕಂತ ಭಗವದ್ಗೀತಾ ವಾಕ್ಯವನ್ನು ಹೇಳಿ ಸಮಾಧಾನ ಹೇಳೋಣ ಸತ್ತವರಿಗೆ ಅರ್ಥರೆ ಇದ್ದವರು ಸಾಯರೇ ಕರ್ತಕ್ಕಂತಹ ವಾಕ್ಯ ಪ್ರಯೋಗವನ್ನು ಮಾಡಿ ಚಾಣಾಕ್ಷತೆಯಿಂದ ಆ ಶೋಕವನ್ನು ಹೋಗಲಾಡಿಸೋದಕ್ಕೆ ಸಾಧ್ಯವೇನು ಆ ಗಳಿಗೆಯಲ್ಲಿ ಯಾವ ಸಂತರು ಯಾವ ಬುದ್ಧಿವಂತರು ಯಾವುದೇ ಬಗೆಯ ಸಮಾಧಾನವನ್ನು ಹೇಳಲು ಸಾಧ್ಯವಿಲ್ಲ. ಬುದ್ಧ ಸ್ವಲ್ಪ ಹೊತ್ತು ಸುಮ್ಮನಿದ್ದ, ಬಳಿಕ ಮೆಲ್ಲನೆ ಸಮಾಧಾನದಿಂದ ಹೇಳ್ತಾನೆ, ತಾಯಿ ಒಂದು ಕೆಲಸ ಮಾಡಿ, ಮಗುವನ್ನ ಬದುಕಿಸಿಕೊಡ್ತೇನೆ, ನೀನೊಂದು ಕೆಲಸ ಮಾಡಿ. ಬಹಳ ಸಂತೋಷ ಆಯ್ತು ಆಕೆ, ಮನೆಗೂ ಮಗುವನ್ನು ಬದುಕಿಸಿಕೊಡ್ತಕ್ಕಂತ ಒಬ್ಬ ಸಿಕ್ಕಿದ್ದಲ್ಲ, ಖಂಡಿತವಾಗಿ ಬದುಕಿಸಿಕೊಡ್ತೇನೆ ಅಂತ ಹೇಳ್ತಾನೆ ಅವನು. ಏನದು, ಏನ್ ಮಾಡ್ಬೇಕು? ಏನಿಲ್ಲ, ಯಾರ ಮನೆಯಲ್ಲಿ ಇದುವರೆಗೆ ಒಂದೇ ಒಂದು ಸಾವು ಆಗಿಲ್ವೋ ಅಂಥವರ ಮನೆಯಿಂದ ಒಂದು ಇಡೀ ಸಾಸುವಿನ ತೆಗೆದುಕೊಂಡು ಬಾ, ಅದ್ರ ಸಹಾಯದಿಂದ ನಾನು ಈ ಮಗುವನ್ನು ವಾಸ ಮಾಡ್ತೇನೆ, ಮಗುವನ್ನ ಬಚಾಯಿಸಿಕೊಡ್ತೇನೆ, ಬದುಕಿಸಿಕೊಡ್ತೇನೆ. ಹುಚ್ಚ ಉತ್ಸಾಹದಿಂದ ಆ ತಾಯಿ ಹೊರಟು ಒಂದು ಹಿಡಿ ಸಾಸುವೆ ತಾನೆ, ಸಾಹುಕಾರದ ಮನೆಯ ಸಾಸುವೆ ಒಂದು ಹಿಡಿ ಅಷ್ಟೇ ತಾನೆ, ಖಂಡಿತವಾಗಿ ತಾನು ಕೊಟ್ಟೇ ಕೊಡ್ತೇನೆ ಅಂತ ಮನೆಗೆ ಹೋಗ್ತಾರೆ. ಬಾಗಿಲು ಕಟ್ತಾರೆ, ಮನೆಯಿಂದ ಒಬ್ಬ ಆಕೆ ಹೊರಗೆ ಬರ್ತಾರೆ, ಏನ್ ಬೇಕು? ಒಂದು ಹಿಡಿ ಸಾಸುವೆ ಬೇಕು. ಓ ಅತ್ತೇನು, ತಂದು ಕೊಡ್ತೇನೆ ಅಂತ ಆಕೆ ಒಳಗಡೆ ಓಡುವ ಹೊತ್ತಿಗೆ ಈಕೆ ಹೇಳ್ತಾರೆ, ಅಮ್ಮ ಒಂದು ವಿಚಾರ, ನಿಮ್ಮ ಮನೆಯಲ್ಲಿ ಸಾವೇನೂ ಆಗಿಲ್ಲ ತಾನೆ? ಆಗ ಆ ಮನೆಯಲ್ಲಿ ಬಾನಿ ಅಲ್ಲಿಯೇ ಕುಳಿತುಕೊಂಡು ತಕ್ಷಣವೇ ಕಣ್ಣೀರು ಸುರಿಸ್ತಾ ಒಂದು ದೀಪರ ಹಿಂದೆ ತಾನೆ ಅಂದ ಕತೆ ಶುರು ಮಾಡ್ತಾರೆ. ಹಾಗಾದ್ರೆ ಬೇಡ, ಈ ಮನೆಯಲ್ಲಿ ಆಸರೆ ನನಗೆ ಬೇಡ, ಇಲ್ಲಿ ಸಾವು ಆಗಿದೆ ಅಂತ ಇನ್ನೊಂದು ಮನೆಗೆ, ಅಲ್ಲಿಯೂ ಕೂಡ ಅದೇ ಕತೆ, ಅಲ್ಲಿಂದ ಮತ್ತೊಂದು ಮನೆಗೆ, ಅಲ್ಲಿಯೂ ಕೂಡ ಹತ್ತು ಮನೆ, ಇಪ್ಪತ್ತು ಮನೆ, ಮೂವತ್ತು ಮನೆ, ಸಂಜೆವರೆಗೂ ಕೂಡ ಹುಡುಕಿದ್ರು ಕೂಡ ಸಾವು ಕಾರಣದ ಮನೆಯ ಸಾಸಿವೆ ಅವಳಿಗೆ ಸಿಗಲಿಲ್ಲ. ಓಡಿ ಹಾಕ್ತಾರೆ, ಬುದ್ಧನ ಪಾದಕ್ಕೆ ಬಿದ್ದು, ತಂದೆ ಈಗ ಅರ್ಥ, ಎಲ್ಲರ ಮನೆಯಲ್ಲೂ ಸಾವು ಇದೆ, ಸಾವನ್ನು ತಪ್ಪಿಸಿಕೊಳ್ಳಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ಶಿಷ್ಯ ಆಗ್ತಾರೆ. ಮನಸ್ಸು ತಿಳಿ ಆಗುತ್ತೆ, ಶೋಕ ಅಲ್ಲಿಯವರೆಗೆ ಹೋಗುತ್ತೆ. ಆದರೆ ಬುದ್ಧ ಪಾಠವನ್ನು ಕಲಿಸಿದ್ದ ಬಗೆ ನೋಡಿಗೆ ಸ್ವಾರಸ್ಯವಾಗಿದೆ. ಬಹಳ ಬೆಲ್ಲವೇ ಆ ಶೋಕವನ್ನು ತಿಳಿ ಮಾಡ್ತಾರೆ. ಇಲ್ಲಿ ಈ ದಾರದ ಬಾಬಾ ಪುತ್ರ ಶ್ಲೋಕದಿಂದ ವ್ಯಾಕುಲಿತನಾಗಿ ಬಂದಿದ್ದಾನೆ. ಶ್ರೀರಾಮಕೃಷ್ಣ ಜವಾಬ್ದಾರಿ ಬಹಳ ದೊಡ್ಡದು, ಆದರೆ ಶ್ರೀರಾಮಕೃಷ್ಣ ಬಗೆ ಬೇರೆ, ಅವರು ಸಮಾಧಾನ ಹೇಳುವಂತ ಬಗೆ ಬೇರೆ. ಆ ಶಾರದ ಬಾಬು ಗೌರಾಂಗನ ಭಕ್ತ, ಆದ್ರಿಂದ ಗೌರಾಂಗ ಅಂತಂದ್ರೆ ಶ್ರೀ ಚೈತನ್ಯ, ಶ್ರೀಕೃಷ್ಣ ಚೈತನ್ಯ. ಶ್ರೀಕೃಷ್ಣ ಚೈತನ್ಯ ಯಾರು ಅಂತಂದ್ರೆ ಶ್ರೀಕೃಷ್ಣ ಮತ್ತು ರಾಧೆ ಇಬ್ಬರು ಸೇರಿ ಅವತಾರ ಅಂತ ಅವನು ಮಾತಿದೆ. ಜಗತ್ತಿಗೆ ಭಗವತ್ ಪ್ರೇಮವನ್ನು ತೋರಿಸುವುದಕ್ಕಾಗಿ ಒಂದು ಪ್ರೇಮಾವತಾರ ಅಂತ ಬಂಗಾರದಲ್ಲಿ ವಿಶೇಷವಾಗಿ ಆ ಶ್ರೀಕೃಷ್ಣ ಚೈತನ್ಯ ಆರಾಧಿಸಲಾಗುತ್ತೆ. ಇತ್ತೀಚಾಗಿ ರಾಮಕೃಷ್ಣಾಶ್ರಮಗಳ ಮೂಲಕ ಅದು ಭಾರತದಲ್ಲಿ ಮತ್ತು ಭಾರತದ ಹೊರಗಡೆಯ ಪ್ರದೇಶಗಳಲ್ಲೂ ಕೂಡ ಆ ಶ್ರೀಕೃಷ್ಣ ಚೈತನ್ಯ ಹೆಸರು ಕೇಳಿ ಬರ್ತಾ ಇದೆ. ಅವನಿಗೆ ಗೌರಾಂಗ ಗೌರಾಂಗ ಅಂತ ಹೆಸರು, ಬಿಳಿಯ ಮೈಬಣ್ಣ ಅವನಿಗೆ, ಅದರಿಂದ ಅವನಿಗೆ ಗೌರಾಂಗ ಅಂತ ಹೆಸರು. ಈ ದಾರದಾ ಬಾಬು ಅವನ ಭಕ್ತ, ಆದ್ರಿಂದ ಆ ಒಂದು ಸಂಪ್ರದಾಯ ಅವನ ಶರೀರದಲ್ಲೇ ಇದೆ. ಆ ಶ್ರೀ ಚೈತನ್ಯನ ಸಂಪ್ರದಾಯ ಸೇರ್ತಕ್ಕಂಥ, ಶ್ರೀ ಚೈತನ್ಯನ ಭಾವಗೌರಿಯ ಸೇರ್ತಕ್ಕಂಥದ್ದು ಆ ವಂಶದಲ್ಲಿ ಹರಿಕೊಂಡು ಬಂದಿದೆ. ಅದರಿಂದ ಶ್ರೀರಾಮಕೃಷ್ಣಲ್ಲಿ ಆ ಒಂದು ಭಾವವೇ ಉದ್ದೀಪನವಾಗಿಬಿಡುತ್ತಿದ್ದು ಬಹಳ ಅದ್ಭುತವಾದಂಥ ವಿಚಾರ. ಯಾರ್ಯಾರು ಯಾವ್ಯಾವ ಭಕ್ತರೋ, ಯಾವ್ಯಾವ ದೇವರ ಭಕ್ತರೋ, ಆಯಾಯ ದೇವ ದೇವಿಯರ ಉದ್ದೀಪನ ಅವರಲ್ಲಿ ಆಗುವಂತಹ ಒಂದು ವಿಶಿಷ್ಟತೆಯನ್ನು ನಾವು ಕಾಣ್ತೇವೆ ಶ್ರೀರಾಮಕೃಷ್ಣರಲ್ಲಿ. ಇಲ್ಲಿ ಆ ಗೌರನ್ನ ಉದ್ದೀಪನವಾಗಿ ಹಾಡ್ತಾ ಇದ್ದಾರೆ. ಗೌರವರ್ಣವಾಗಿ ಬೇಕೆ ಇಂದು ನನ್ನ ತನುರುಚಿ, ಗೌರ ಅಂದರೆ ಹೇಳುವಂತ ಮಾತಿದ್ರು, ಗೌರವರ್ಣವಾಗಿ ಬೇಕೆ ಇಂದು ನನ್ನ ತನುರುಚಿ, ಯುಗ ಯುಗಗಳು ಕಳೆಯಬೇಕು ಮುಗಿಯಬೇಕು ದ್ವಾಪರ, ಈ ಹೀರೆಯೇ ತೀರಲಿಲ್ಲ ಏನಚ್ಚರಿ ಈಗಾಗಲೇ, ಗೌರವರ್ಣವಾಯಿತಲ್ಲ ನನ್ನ ದೇಹ ಗೋಪುರ, ಸುತ್ತಮುತ್ತ ಗೌರವರ್ಣ ಗೌರ ನರಿದು ಹೋಗಿದ, ಗೌರವರ್ಣ ಭರಿತವಾಯಿತು ನನ್ನ ಕಣ್ಣಿನ ಅಂಗಳ, ಎತ್ತ ನೋಡಲತ್ತ ಗೌರ ಈ ಪವಾಡ ಬಂಧುರ, ಗೌರ ಅಂದ್ರೆ ಬಿಳಿ, ಬಹುಶಃ ಹೀಗಿರಲೇಬೇಕು ಪರಿವರ್ತನ ಕಾರಣ, ಗೌರ ಅಂದ ತಾನೇ ಹೇಳ್ಕೊಳ್ಳೋದು, ಬಹುಶಃ ಹೀಗಿರಲೇಬೇಕು ಪರಿವರ್ತನ ಕಾರಣ, ಮಧುರೆಗೆಂದು ಬಂದಳಂತೆ ನನ್ನ ರಾಣಿ ರಾಧೆಯು, ಭ್ರಮರದಂತೆ ಬಂದಳಿವಳು ಬೆಳಗು ಕಣ್ಣ ತೆರೆದಳಿವಳು, ಒಡನೆ ಗೌರವಾಯಿತು ಎನ್ನ ಕೃಷ್ಣವರ್ಣ ಕಾಯವು. ರಾಧೆಯನ್ನು ನೆನೆದು ನೆನೆದು ನಾನೇ ರಾಧೆಯಾದೆನೋ, ನವದ್ವೀಪವೋ ಮಥುರೆಯೋ ನಾನೆಲ್ಲಿಗೆ ತಾನೇನೋ, ಏನಾಯಿತು ಪರಿವರ್ತನೆ ತಿಳಿಯದೆ ಬೆರಗಾದೆನೋ, ನಿತ್ಯಾನಂದನಾಗಿ ಇನ್ನು ಬಲರಾಮನು ಜನಿಸಲಿಲ್ಲ, ಶ್ರೀವಾಸನ ರೂಪದಲ್ಲಿ ನಾರದರೂ ಕಾಣಲಿಲ್ಲ, ಈ ಯಶೋಧಿ ಶಚಿಯಾಗದೆ ನಂದ ಗೋಪ ಜಗನ್ನಾಥನಾಗಿ ಇನ್ನು ಜನಿಸದೆ ನಾನೊಬ್ಬನೇ ಗೌರನಾಗಿ ಮೊದಲು ಮೂಡಿ ಬಂದೆನೆ. ಓ ಈಗ ಅರ್ಥವಾಯಿತು ಪರಿವರ್ತನ ಕಾರಣ, ಮಧುರಿಗಿಂದು ಬಂದಳಂತೆ ನನ್ನ ರಾಣಿ ರಾಧೆಯು, ಒಡನೆ ಗೌರವಾಯಿತೆನ್ನ ಕೃಷ್ಣವರ್ಣ ಕಾಯವು. ರಾಧೆ ಹೆಸರಿಸುತ್ತಿದ್ದವಳ ನೋಟ ಮಾತ್ರದಿಂದಲೇ ಈ ಕೃಷ್ಣ ಸ್ವತಃ ಬೆಳ್ಳಿಗಾಗುತ್ತಿದ್ದಂತೆ. ಕೃಷ್ಣ ರಾಧೆಯರ ಸಂಬಂಧ ಅಂತ ಹೇಳ್ತಕ್ಕಂಥದ್ದು ಅಭೇದ ಸಂಬಂಧ, ಅಭೇದ ಅವಳ ಬಿಳುಪು ಇವನ ಮೈಗೆ, ಇವನ ನೀಲಿ ಬಣ್ಣ ಅಂತ ಹೇಳ್ತಕ್ಕಂಥದ್ದು ಅವಳ ಸೀರೆ, ಅದಕ್ಕೋಸ್ಕರ ರಾಧೆ ನೀಲಿ ಬಣ್ಣದ ಸೀರೆ ಉಡುವಂತಹದ್ದು, ಕೃಷ್ಣ ಪೀತಾಂಬರಧಾರಿ ಆಗಿರತಕ್ಕಂಥದ್ದು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಪರಮಾಂಸ ಇನ್ನೂ ಗೌರಾಂಗ ಭಾವದಿಂದ ಆವಿಸರಾಗಿಯೇ ಮತ್ತೆ ಹಾಗೆ ಹಾಡ್ತಾ ಇದ್ದಾರೆ. ನಿಜಕ್ಕೂ ಭಾವದ ಸಮಾಧಿ ಗದ್ದುತ ಮೈ ಮರೆತಿರುವನು ಗೌರಾಂಗ, ಅಡುವನು ನಗುವನು ಹಾಡುತ ಕುಣಿವನು ತುಂಬಿ ತುಳುಕಿರಲು ಆನಂದ, ಸನಿಯದ ಕಾಡಾಗಿದೆ ಬೃಂದಾವನ ಹರಿವ ಗಂಗೆಯೇ ಯಮುನೆ ಎಂಬ ಭಾವದೊಳು ರೋಧಿಸುತ್ತಿರುವನು ನೆನೆದು ನೆನೆದು ಶ್ರೀಕೃಷ್ಣನೇ, ಹಿಂತಿರುವಿ ಗೌರಾಂಗನ ಕಾಯವು ಹೊರಗೆ ಗೌರವರ್ಣ, ಅಂತರಂಗವೋ ಕೃಷ್ಣ ಭಾವದಲ್ಲಿ ತುಂಬಿ ಕೃಷ್ಣವರ್ಣ. ಗೌರಾಂಗ ಹೊರಗಡೆ ಆ ರಾಧೆಯ ವರ್ಣದಿಂದ ಗೌರನಾಗಿದ್ದಾನೆ, ಒಳಗಡೆ ಕೃಷ್ಣ ಭಾವದಿಂದ ಕಪ್ಪಾಗಿದ್ದಾನೆ ಅಂತ. ಇದೆಲ್ಲ ವಿಶಿಷ್ಟವಾದಂತಹ ಕೆಲವು ಭಾವನೆಗಳು. ಈಗ ಪರಮಹಂಸರು ಗೌರಾಂಗನ ಪ್ರೇಮದಿಂದ ಮೋಹ ಪರವಶಳಾಗಿರುವ ಭಕ್ತೆಯ ಭಾವವನ್ನ ಆರೋಪಿಸಿಕೊಂಡು ಹಾಡ್ತಾ ಇದ್ದಾರೆ. ಗೌರಾಂಗನ ಪ್ರೇಮದಿಂದ ಮೋಹ ಪರವಶಳಾಗಿರುವ ಭಕ್ತೆಯ ಭಾವವನ್ನ ಆರೋಪಿಸಿಕೊಂಡು ಆ ಗೌರಾಂಗನ ಪ್ರೇಮಕ್ಕೆ ಒಳಗಾದಂತಹ ಭಕ್ತರು ಹಾಕಿ ಮೋಹ ಪರವಶರಾಗಿದ್ದಾರೆ, ಅಂತಹ ಒಬ್ಬ ಭಕ್ತಿ ತಾನೇ ಅಂತನ್ನುವ ಭಾವದಿಂದ ಶ್ರೀರಾಮಕೃಷ್ಣ ಹಾಡ್ತಾ ಇದ್ದಾರೆ. ಏಕೆ ನೆರೆಹೊರೆಯವರು ಈ ತೆರ ಸಲ್ಲದ ಪವಾದವನ್ನು ಹಪ್ಪಿಸಿ ನಾ ಕಳಂತೀನಿ ಎಂಬರು, ಯಾರಿ ಹೊರೆಯಲಿ ಎಂತು ಹೊರೆಯಲಿ ನನ್ನ ಒಳಗಿನ ನೋವನು, ನಾನು ಹೇಳಿದೆ ನೆಂದರು ಅದನ್ನೆಂತು ತಿಳಿಯಲು ಬಂದರು. ಇವಳು ಚಿಂತೆ ಏನಪ್ಪ ಅಂತಂದ್ರೆ ಇವಳಿಗೆ ಅಪಖ್ಯಾತಿ ಬಂದ್ಬಿಟ್ಟಿದೆ. ಆ ಗೌರಾಂಗ ಶರೀರಧಾರಿಯಾದಂತಹ ಗೌರಾಂಗ, ಅವನು ಮೂರ್ತಿಯಲ್ಲೇ ಇದ್ದಿದ್ರೆ ಆ ಮೂರ್ತಿಯನ್ನು ಯಾವ ಯುವತಿಯೇ ಆರಾಧಿಸಲಿ ಅವಳ ಮೇಲೆ ಕಳಂಕ ಬರೋದಿಲ್ಲ. ಅದೇ ಪರಮಾತ್ಮ ಶರೀರಧಾರಿಯಾಗಿ ನಿನ್ನೆ ಶ್ರೀ ಚೈತನ್ಯ ಜಯಂತಿಯಲ್ಲಿ ಅವನ ಚಿತ್ರವನ್ನು ಭಾವಚಿತ್ರವನ್ನು ನೋಡಿಬಿಟ್ಟರೆ ಸುಂದರ ಆಕಾರ, ಆ ಸುಂದರ ಆಕಾರನಾದಂತಹ ಚೈತನ್ಯನನ್ನ ಪ್ರೇಮಿಸಿದಂತಹ ಭಕ್ತಿಯಿಂದಲೇ ಆಗಲಿ ಏನಂತೆ ನೋಡಿಕೊಟ್ರೆ ಅವಳ ಮೇಲೆ ಕಳಂಕ ಬಂದ್ಬಿಟ್ಟಿದೆ. ಸಂಬಂಧ ಉಂಟಾಗಿದೆ ಏನು ಅಂತ, ನಾ ಕಳಂಕಿನಿ ಎಂಬರು ಏನ್ ಮಾಡೋಣ, ನಾನು ಭಕ್ತಿಯಿಂದ ಮಾತ್ರ ಅವನಿಗೆ ಬರಿದೆ, ನನ್ನ ಹೃದಯವನ್ನು ಮಾತ್ರ ಅವನಿಗೆ ಕೊಟ್ಟಿದ್ದೇನೆ ಅಷ್ಟೇನೆ. ಹಾಗೆ ಜನ ತಪ್ಪಿಸಿಕೊಂಡು ಹಿಂದೆ ಮಾತಾಡ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೇನೆ ಅದಾದಲ್ಲ ಹೀಗೆ ಅಂತ ಅದನ್ನೆಂತು ತಿಳಿಯಬಲ್ಲರು ಜನರು. ಒಮ್ಮೆ ನಾ ಶ್ರೀಮಾತ ಕೃಷದೊಳು ಹರಿಯ ನಾಮವ ನುಸಿಪ ಗೌರನ ದಿವ್ಯ ವಾಣಿಯ ಕೇಳಿದೆ, ದಿವ್ಯ ಭಾವದೊಳಿದ್ದ ಶ್ರೀ ಗೌರಾಂಗ ಹೊರಳಿಲೆ ನೆಲದೊಳು ಸನಿಹದಲ್ಲಿ ನಿಂತಿದ್ದ ನಾನು ದಿವ್ಯ ಭಾವಕ್ಕೆ ಮುಳುಗಲು ಶ್ರೀವಾಸನ ಸತಿಯು ಎಂದನು ಅರಳಿ ಪ್ರಜ್ಞೆಗೆ ತಂದಳು. ಇವಳ ಭಕ್ತಿ ಎಂಥದ್ದು ಅಂತ ಹೇಳಿದ್ರೆ ಆ ಶ್ರೀವಾಸನ ಮನೆಗೆ ನಿತ್ಯ ಇವನು ಗೌರಾಂಗ ಬಂದಿದ್ದೆ, ಅವನು ಆ ದಿವ್ಯ ಭಾವದಿಂದ ನೆಲದ ಮೇಲೆ ಬಿದ್ದಿದ್ರೆ ಅದನ್ನು ಕಂಡು ಇವಳು ಕೂಡ ನಿಂತು ಹೋಗ್ಬಿಟ್ಟು. ಆಗ ಶ್ರೀವಾಸನ ಸತಿ ಇವಳನ್ನ ಎಚ್ಚರಿಸಿದಂತೆ ಶುಶ್ರೂಷ ಮಾಡಿದಂತೆ ಅದನ್ನು ಹೇಳ್ಕೊಡ್ತಾ ಇದ್ದಾರೆ. ಅಂದ್ರೆ ನನಗಿಷ್ಟೊಂದು ಭಾವ ಬರ್ತಾ ಇದೆ ಅವನನ್ನು ಕಂಡು ಅಂತ ಹೇಳ್ತಾ ಇದ್ದಾರೆ. ಭಕ್ತ ವೃಂದದ ನಡುವೆ ಹಾಡುತ್ತ ಹೊಲೆಯರನ್ನು ಎದೆಗಪ್ಪುತ್ತ ಒಂದು ದಿನ ಈ ಬೇಟೆ ಬೀದಿಯೋಳು ಇರಲು ಶ್ರೀ ಗೌರ ಅಂದನು, ನಾನು ಕೂಡ ಒಡನೆ ನಡೆದೆನು ಅವನ ಕರಣವ ಕಂಡೆನು. ಆ ಭಕ್ತಿ ಭಾವದಿಂದ ಆ ಗೌರಾಂಗ ಶ್ರೀಕೃಷ್ಣ ಚೈತನ್ಯ ಪರಮಾತ್ಮ ಹೋಗಿ ಹೋಗಿ ಯಾರ್ಯಾರನ್ನು ಒಪ್ಕೊಳ್ತಾ ಇದ್ದಾನೆ. ಒಬ್ಬ ಹೊಲೆಯ ಸಿಕ್ಕಿದ್ರೆ ಅವನು ಕೂಡ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಎಂದು ಹೋಗಿ ಒಪ್ಕೊಂಡಿದ್ದಾನೆ. ಅದನ್ನೆಲ್ಲ ಕಂಡು ಇವಳು ಹೋಗಿ ಅವನ ಪಾದಕ್ಕೆ ಬಿದ್ದಂತೆ. ಒಮ್ಮೆ ಗಂಗಾ ತೀರದಳು ಶ್ರೀ ಗೌರಾಂಗ ನಿದ್ದುದನು, ಸೂರ್ಯಚಂದ್ರರ ಹೊಳಪ ಸೆರೆಯುವ ಪ್ರಭೆಗಳು ಕೊಡವ ತುಂಬಲು ಬಂದ ನಾನು ಆ ಅಗೋ ಅಲ್ಲವನ ಕಂಡೆನು. ಕೊಡವು ಜಾರಿತು, ಕೊಡವು ಜಾರಿತು ಕುಡಿಯೋಳು ನನ್ನ ನಾದಿನಿ ಇದನ್ನು ಕಂಡಳು, ನನ್ನ ನಾದಿನಿ ಇದನ್ನು ಕಂಡಳು. ಅಂದಿನಿಂದಲೂ ಅಲ್ಲ ಸಲ್ಲದ ಮಾತ ಹರಡುತ್ತಲಿರುವುದು. ಪಾಪ ಶ್ರೀಕೃಷ್ಣ ಚೈತನ್ಯ ಅಲ್ಲಿ ಕೆಲವು ಬಂದಿದ್ದಂತೆ ಗಂಗಾ ತೀರಕ್ಕೆ ಯಮುನೆಯ ಆವೇಶದಿಂದ ಬಂದಿದ್ದಾನೆ ಅವನು. ಅವನನ್ನು ಇವಳು ಕೂಡ ಗಂಗೆಗೆ ನೀರು ತರಿಸ್ಕೊಂಡು ಹೋದವಳು ಅವನನ್ನು ನೋಡಿಬಿಟ್ಟು, ನೋಡಿದ ತಕ್ಷಣನೇ ಅಬಗಲಿದ್ದಂತಹ ಕೊಡ ಜಾರಿ ಕುಡಿ ಕುಡಿ ಆಯ್ತಂತೆ. ಇದನ್ನ ನಾದಿನಿ ನೋಡ್ಬಿಟ್ಟು ಹೋದ ಅವನನ್ನು ನೋಡಿ ನೀನು ಬುದ್ಧಿಗಸ್ಕೊಂಡ್ಬಿಟ್ಟಿಯಾ, ಸೊ ಏನೋ ಇದೆ ಹೆಸರಾಗಿದೆ ಅಂತಂದ್ಬಿಟ್ಟಿದ್ರೆ ಕತೆ ಕಟ್ಟಿ ಕುಳಿತಿದ್ದೆಲ್ಲ ಅವ್ರು ನೋಡ್ಬೇಕಾರೆ ಯಾವ ತರ ಹೇಳಬೇಕು ಅವ್ರಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ಕತೆ ಕಟ್ಟುವಲ್ಲಿ ಜಾನದ ವಿಚಾರ ಬಲರಾಮನ ತಂದೆ ಮಾತೃ ಭಾಷೆಯ ಮುಂದೆ ಬರೀತಾನೆ. ಬಲರಾಮನ ತಂದೆ ವೈಷ್ಣವ, ಬಹುಶಃ ಅದಕ್ಕಾಗಿ ಇರಬೇಕು. ಈಗ ಪರಮಂತರು ಗೋಪಿಯರ ದಿಗ್ಭಾವಂತ ಪ್ರೇಮದ ಸಂಬಂಧವಾಗಿ ಹಾಡಲಾರಂಭಿಸಿದ್ದಾರೆ. ಗೋಪಿಯರ ದಿಗ್ಭಾವಂತ ಪ್ರೇಮದ ಸಂಬಂಧವಾಗಿ ಈ ಶಬ್ದಗಳೇ ಅಂತ ಶಬ್ದಗಳು ದಿಗ್ಭ್ರಾಂತ ಪ್ರೇಮ, ಶ್ರೀಕೃಷ್ಣ ಪ್ರೇಮದಿಂದ ದಿಗ್ಭ್ರಾಂತರಾಗಿದ್ದಾರೆ. ಯಾವುದು ಪೂರ್ವ ದಿಕ್ಕು ಯಾವುದು ಪಶ್ಚಿಮ ದಿಕ್ಕು ಅಂತ ಹೇಳ್ತಕ್ಕಂತ ಅವ್ರಿಗೆ ಗೊತ್ತಿಲ್ಲ ಅಂತ ದಿಗ್ಭ್ರಾಂತರು ಗ್ರಹಿಸ್ತಾರೆ. ಯಾವ ದಿಕ್ಕಿಗೆ ಹೋಗಬೇಕು, ಮನೆ ಕಡೆಗೆ ಹೋಗ್ಬೇಕೆ ಅಥವಾ ಬಳೆ ಕಡೆಗೆ ಹೋಗ್ಬೇಕೆ ಯಾವುದು ಕೂಡ ಗೊತ್ತಿಲ್ಲ. ಅಂತಹ ಒಂದು ಮಾನಸಿಕ ಸ್ಥಿತಿ ಉಂಟಾಗುವಂತಹ ಆ ಪ್ರೇಮೋನ್ಮತ್ತ ಭಾವ ಎಂಥ ತಿಳಿದು ಇನ್ನೋದ ಕಾಣೆನು ಕೃಷ್ಣನ, ಇನ್ನೋ ಕಾಣೆನು ಕೃಷ್ಣನ, ನಾನಿನ್ನೋ ಕಾಣೆನು ಸತಿಗೆ ಅವನಿಲ್ಲದೆ ಬರಿದಾಗಿದೆ ಮನೆ. ನನ್ನ ತಲೆ ನವಿರು ಅವನಾಗಿದ್ದರೆ ಸಖೀ, ಬಾಚುತ್ತಲಿದ್ದೆನು ಮೃದುವಾಗಿ ಮೆಲ್ಲನೆ ಬಾಚುತ್ತ ಬಕುಲದ ಮಾಲೆಯ ಮುಡಿಸುತ್ತಲಿದ್ದೆನು ಚೆಲುವಾಗಿ ಆ ಶ್ರೀಕೃಷ್ಣನು ಕೃಷ್ಣ ಕೇಶದಲ್ಲಿ ಬೆರೆಯುತ್ತಲಿದ್ದನು ಒಂದಾಗಿ ಆ ಭಕ್ತಿಯ ಭಾವಗಳು ನನ್ನ ತಲೆ ನವಿರು ನನ್ನ ತಲೆ ಕೂದಲು ಅವನೇ ಆಗ್ಬಿಟ್ಟಿದ್ದೆ ಇಷ್ಟು ಚೆನ್ನಾಗಿ ಆಗ ನಾನೇನ್ ಮಾಡ್ತಿದ್ದೆ ಗೊತ್ತೇನು ಅದನ್ನ ಅತ್ಯಂತ ಮೃದುವಾಗಿ ಭಾವಿಸ್ತಾ ಇದ್ದೇವೆ ಅದರ ಮೇಲೆ ಬಗುಲ ವೃತ್ತದ ಬಗುಲ ಹೂ ಆಹಾರವನ್ನೆಲ್ಲ ಬಿಡಿಸ್ತಾ ಇದ್ದೆ ಚೆಲುವಾಗಿ ಅಂತವಾಗಿ ಶ್ರೀಕೃಷ್ಣನನ್ನೇ ಅಲಂಕರಿಸ್ತಾ ಇದ್ದೇನೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ ನನ್ನ ಮೂಗಿನಲ್ಲಿ ನತ್ತಾಗಿದ್ದರೆ ಸಖಿ ನನ್ನ ಧರದ ಮಗು ತುಂಬನದಿ ನಲಿಯುತ್ತಲಿದ್ದನು ನಲಿಯುತ್ತಲಿದ್ದನು ನಲಿಯುತ್ತಲಿದ್ದನು ಬರ್ತನದಿದು ಸಖಿ ಆ ಶ್ರೀಕೃಷ್ಣನು ಈ ನಿರ್ಭಾಗ್ಯಳ ನತ್ತಾಗಿರುವನೇ ಮೂಗಿನಲ್ಲಿ ಆ ಶ್ರೀಕೃಷ್ಣ ನನ್ನ ಮೂಗಿನ ನತ್ತಾಗಿದ್ರೆ ನತ್ತು ಅಂತಂದ್ರೆ ಇಲ್ಲಿ ಈ ಕಡೆ ಹಾಕ್ತಕ್ಕಂಥವ್ರು ನತ್ತಲ್ಲ ಮೂಗಿನಲ್ಲೂ ಕೂಡ ಒಂದು ಉಂಗುರಾಕಾರದ ನತ್ತು ಇರುತ್ತೆ ಉರುಟಾಗಿ ಅದು ಚುಟಿಯವರೆಗೆ ಅದರೊಳಗಿರತಕ್ಕಂಥ ಮುಖ್ಯವಾದಂತಹ ಆ ಮುಚ್ಚು ಹೊರತಕ್ಕಂಥದ್ದು ಈ ತುಟಿಯ ತುಟಿಗೆ ತಗ್ಗುತ್ತಾ ಇರುತ್ತೆ ಅಂತ ಉದ್ದು ಅದಕ್ಕೆ ಅದು ಸಾಕ್ಷಾತ್ ಶ್ರೀಕೃಷ್ಣ ಆಗ್ಬಿಟ್ಟಿದ್ರೆ ಒಂದು ವೇಳೆ ನಾನು ಅವನನ್ನ ಬುದ್ಧಿಸ್ತಾ ಇದ್ದೆ ಆದರೆ ಓ ಸಖಿ ಇದೆಲ್ಲ ಬರೀ ಕನಸು ಆ ಕೃಷ್ಣ ನನ್ನ ನತ್ತಾಗೋದೆಲ್ಲ ಸಾಧ್ಯವಿದ್ದೆ ನನ್ನೀ ತೋಳಿನ ತೋಡವಾಗಿದ್ದರೆ ಸಖಿ ತೋಳನ್ನು ತಿರುಗುತ್ತ ಹೆಮ್ಮೆಯಲ್ಲಿ ರಾಜವೀದಿಯೋಳು ನಡೆಯುತ್ತಲಿದ್ದೇನು ಝಣಕು ಝಣಕು ಝಣ ನಾದದಲ್ಲಿ ಆ ಕೃಷ್ಣ ನನ್ನ ತೋಳ ತೋಳವಾಗಿದ್ರೆ ಅದೊಂದು ಬಗೆಯ ಚಿನ್ನಾಭರಣ ಆ ತೋಳನೇ ಕೃಷ್ಣ ಇರೋದಲ್ಲಿ ಅದು ಅದನ್ನ ಅತ್ತಿತ್ತ ಸುತ್ತಾಡುತ್ತ ಎಲ್ಲರಿಗೂ ರಾಜವೀಧಿಯಲ್ಲಿ ರಾಜಮಾರ್ಗದಲ್ಲಿ ಸಂಚರಿಸಿ ನನ್ನ ಕೃಷ್ಣನನ್ನು ತೋರಿಸ್ತಾ ಇದ್ದೆ ಕ್ಷಣಕ್ಕೂ ಕ್ಷಣಕ್ಕೂ ಕ್ಷಣ ನಾದದಲ್ಲಿ ಅದನ್ನು ತೋರಿಸ್ತಾ ಇದ್ದೆ ಇಂತಹ ಭಾವದೆಲ್ಲ ನಮಗೆ ಬಂಗಾಳದಲ್ಲಿ ಸಿಗುತ್ತೆ ಮಧುರೆಯಲ್ಲೂ ಕೂಡ ಅಷ್ಟಾಗಿ ಸಿಗೋದಿಲ್ಲ ಬಂಗಾಳದಲ್ಲಿ ಈ ರಾಧಾಕೃಷ್ಣ ಸಂಬಂಧ ಅಂತಕ್ಕಂಥದ್ದು ಬಹಳಷ್ಟು ಬೆಳೆದುಕೊಂಡಿದೆ ಇಂತಿಂತಹ ಭಾವನೆಗಳನ್ನೆಲ್ಲ ಅವರು ಹಾಡಿನಲ್ಲಿ ರಚಿಸಿ ಅದನ್ನು ಹಾಡಿಕೊಡ್ತಾರೆ ರಾತ್ರಿಯಲ್ಲಿ ಹಾಡಿಕೊಳ್ತಾ ಇರ್ತಾರೆ ಅದನ್ನು ಹಾಡೋದು ವಿಶೇಷವಾದಂತಹ ಒಂದು ರೀತಿ ಕೂಡ ಇದೆ ಶೈಲಿಯ ಬೇರೆ ಇದೆ ಅದನ್ನ ಸಾವಿರಾರು ಸುತ್ತಮುತ್ತ ಹೊಡಿಕೊಂಡು ಹೇಳ್ತಾ ಇರ್ತಾರೆ ಭಗವತ್ ಭಾವ ಮಧುರ ಭಾವ ಅಂತಕ್ಕಂಥದ್ದು ಪ್ರಸಿದ್ಧವಾದದ್ದು ವಾತ್ಸಲ್ಯ ಭಾವ ಸತ್ಯಭಾವ ಸಾತ್ಯಭಾವ ಶಾಂತಭಾವ ಸಂತಾನ ಭಾವ ಅಂತಕ್ಕಂಥದ್ದು ಕೂಡ ಶ್ರೀರಾಮಕೃಷ್ಣ ಒತ್ತಾಗಿ ಕೊಟ್ಟಿದ್ದಾರೆ ಮಧುರ ಭಾವ ಶ್ರೀಕೃಷ್ಣ ಪರಮಾತ್ಮ ಅಂತಕ್ಕಂಥವನು ಪ್ರತಿ ನಾನು ಸತಿ ಮಧುರತಕ್ಕಂತಹ ನಾನು ಪ್ರಿಯೆ ಮಧುರತಕ್ಕಂತಹ ಒಂದು ಭಾವದಿಂದ ಸಾಧನೆ ಮಾಡಿಕೊಳ್ತಾರೆ ಇದು ಪರಮಾದ್ಭುತವಾದದ್ದು ಅಂತ ಶ್ರೀರಾಮಕೃಷ್ಣ ಆದರೆ ಕಾಮದಂತ ರಹಿತವಾಗಿರಬೇಕು ಅನ್ನೋದೊಂದು ಷರತ್ತು ಆ ಸಾಧನೆಗೆ ಮಾಸ ಭಾಷೆಯ ಬರೀತಾನೆ ಬಲರಾಮನ ತಂದೆಗೆ ವರಿಷ್ಠದಲ್ಲಿ ಅನೇಕ ಕಡೆ ಜಮೀನಿವೆ ಆತ ನಿಷ್ಠಾವಂತ ವೈಷ್ಣವ ಅನೇಕ ತೀರ್ಥಸ್ಥಾನಗಳಲ್ಲಿ ದೇವಾಲಯ ಕಟ್ಟಿ ಅತಿ ಅತಿಥಿಶಾಲಿ ಏರ್ಪಡಿಸಿದ್ದಾನೆ ತನ್ನ ಮುಕ್ತಿಯ ಜೀವನವನ್ನ ಈಗ ಬೃಂದಾವನದಲ್ಲಿ ಕರೀತಾ ಇದ್ದಾನೆ ವೈಷ್ಣವರು ಸಾಮಾನ್ಯವಾಗಿ ಸ್ವಮಾತ ಭ್ರಾಂತರು ಈ ನನ್ನ ಮಾತಾ ದಯವು ತಿಳ್ಕೊಳ್ಳಿ ಮಾಸ ಮಾಸೆಯ ಬಗ್ಗೆ ಬರೀತಾ ಇರಲಿ ವೈಷ್ಣವರು ಸಾಮಾನ್ಯವಾಗಿ ಸ್ವಮತ ಭ್ರಾಂತರು ಅವರಲ್ಲಿ ಅನೇಕರು ಶಾಸ್ತ್ರರನ್ನು ಶೈವರನ್ನು ವೇದಾಂತವಾದಿಗಳನ್ನು ಸಹಾನುಭೂತಿಯಿಂದ ನೋಡುತ್ತಿಲ್ಲ. ಅವರಲ್ಲಿ ಕೆಲವರು ಇವರನ್ನೆಲ್ಲ ದ್ವೇಷಿಸುತ್ತಾರೆ. ಆದರೆ ಪರಮಂತರು ಆ ವಿಧದ ಭಾವನೆಗೆ ಮನ್ನಣೆ ಕೊಡುತ್ತಿಲ್ಲ. ಅವರ ದೃಷ್ಟಿಯಿಂದ ಜಾಗೃತಿಯೊಂದಿದ್ದರೆ ಎಲ್ಲ ಮಾತುಕತೆ ಆಡಲಿಕ್ಕೆ ಆರಂಭಿಸುತ್ತಾರೆ. ಶ್ರೀರಾಮಂತರು ಮಾತು ಹೇಳ್ತಾ ಇದ್ದಾರೆ. ಒಮ್ಮೆ ಭಾವಿಸಿದೆ ನಾನು, ನಾನ್ಯಾಕೆ ಒಂದೇ ಸ್ವರ ಓದುವವನಾಗಬೇಕು? ಅದಕ್ಕಾಗಿ ಬೃಂದಾವನದಲ್ಲಿ ವೈಷ್ಣವ ಮಂತ್ರೋಪದೇಶ ಪಡೆದು ವೈಷ್ಣವ ವೈರಾಗಿ ಅವನ ಉಡುಪನ್ನು ಧರಿಸಿದೆ. ಮೂರು ದಿನ ಆ ಭಾವದಿಂದ ಇದ್ದೆ. ಮತ್ತೆ ದಕ್ಷಿಣೇಶ್ವರದಲ್ಲಿ ಧರ್ಮಮಂತ್ರೋಪದೇಶ ಪಡೆದೆ. ಹಣೆಗೆ ಉತ್ತುಪ್ತವಾದ ನಾಮ ಬರೆದುಕೊಳ್ಳುತ್ತಿದ್ದೆ. ಕೊರಳಿಗೆ ತೀರದ ಹಾರ ಹಾಕಿಕೊಳ್ಳುತ್ತಿದ್ದೆ. ಕೆಲವು ದಿನಗಳಾದ ಮೇಲೆ ಅವನ್ನೆಲ್ಲ ವರ್ಜಿಸುತ್ತಿದ್ದೆ. ಶ್ರೀರಾಮಂತರು ರಾಮಮಂತ್ರ ಉಪದೇಶವನ್ನು ಪಡೆದದ್ದನ್ನ ಹಣೆಗೆ ಉತ್ತು ನಾಮ ಬಳಸಿಕೊಂಡದ್ದನ್ನ ಕೇಳಿದಾಗ ವೈದ್ಯರಿಗೆ ಬಹಳ ಸಂತೋಷ ಆಗುತ್ತೆ. ಆಮೇಲೆ ಅದನ್ನ ವರ್ಜಿಸಿಬಿಟ್ಟಿದ್ದೀರ ಇಷ್ಟೇನಾ ಅನ್ನುವ ಭಾವ ಬರುತ್ತೆ. ಆದರೆ ಶ್ರೀರಾಮಕೃಷ್ಣರು ಆ ಮೂರೇ ಮೂರು ದಿನಗಳಲ್ಲಿ ಯಾವ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕೋ ಅದನ್ನು ಮಾಡ್ಕೊಂಡು ಬಿಟ್ಟಿರ್ತಾರೆ. ಇದು ಬಹಳ ಮುಖ್ಯವಾದಂತ. ಯಾಕೆ ಹೇಳಿದ್ರೆ ಶ್ರೀರಾಮಕೃಷ್ಣರ ಮನಸ್ಸಿನಲ್ಲಿ ಶ್ರದ್ಧೆ, ಪ್ರೇಮ, ನಿಷ್ಠೆ ಅನುಸರಿಸತಕ್ಕಂಥದ್ದು ನೂರಕ್ಕೆ ನೂರು ಅಪ್ಪಟವಾಗಿದೆ. ಅದರಲ್ಲಿ ಕಲಬೇರಿಕೆಯ ತಿಳಿಸತಕ್ಕಂಥ ಕಿಂಚಿತ್ತು ಇಲ್ಲ. ಆದ್ರಿಂದ ಕೇವಲ ಮೂರೇ ದಿನ ಅಂತಹ ನಿರ್ವಿಕಲ್ಪ ಸಮಾಧಿಯನ್ನು ಕೂಡ ಆ ಸೋತಾಪರಿಯ ಸಹಾಯದಿಂದ ಒಂದೇ ಒಂದು ದಿನದಲ್ಲಿ ಪಡೆದಂತಹ ಜೀವರು ಅವರು. ಮುಸಲ್ಮಾನ ಸಾಧನೆ, ಕ್ರೈಸ್ತ ಸಾಧನೆ, ಎಲ್ಲ ಬಗೆಯ ಸಾಧನೆಯನ್ನು ಕೂಡ ಮಾಡಿ ಅವರು ಕೆಲವೇ ದಿನಗಳಲ್ಲಿ ಆ ಸಾಧನೆಯ ಪರಾಕಾಷ್ಠೆಯನ್ನು ಕಂಡವರು, ಸಿದ್ಧಿಯನ್ನು ಪಡೆದವರು. ಆದ್ರಿಂದ ಶ್ರೀರಾಮಕೃಷ್ಣರು ಈ ಒಂದು ಭಾರತದಲ್ಲಿ ಯಾವ್ಯಾವ ಭಾವದಿಂದ ಸಾಧನೆ ಆಗುತ್ತೋ, ಯಾವ್ಯಾವ ಮತದಿಂದ ಸಾಧನೆ ಆಗುತ್ತೋ ಅದೆಲ್ಲವನ್ನು ಕೂಡ ತಾವು ಅನುಸರಿಸಿ ಅದರ ಗುರಿಯನ್ನು ಕಂಡು ಆ ಎಲ್ಲ ಮತಗಳು ಕೂಡ ಸರಿ ಅಂತ ಒಪ್ಪಿಕೊಂಡು ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನೇ ಒಂದೇ ಸ್ವರ ಓದುವವನಾಗಬೇಕು. ಸಹಾಯವಾಗಿ ಇರಬೇಕು. ಇದು ಶ್ರೀರಾಮಕೃಷ್ಣ ಮಾತ್ರ ಸಾಧ್ಯ. ನಮ್ಮಂತಹ ಸಾಮಾನ್ಯರಿಗೆ ಒಂದು ಸರಿಯಾಗಿ ಓದೋದಕ್ಕೆ ಸಾಧ್ಯ ಆದರೆ ಬೇಕಾದಷ್ಟಾಯಿತು. ಒಂದು ವಾದ್ಯವನ್ನು ಸರಿಯಾಗಿ ಓದೋದಕ್ಕೆ ಸಾಧ್ಯ ಆದರೆ ಬೇಕಾದಷ್ಟಾಗುತ್ತೆ, ವಿಶೇಷವಾದಂತಹ ಸಾಮರ್ಥ್ಯ ಬೇಕಾಗುತ್ತೆ. ಆದರೆ ಶ್ರೀರಾಮಕೃಷ್ಣರ ಅನುಭವದಿಂದ, ಅವರ ಸಾಧನೆಗಳಿಂದ ನಾವು ತಿಳಿಯಬೇಕಾದಂತಹ ಸ್ಥಿತಿ ಏನು ಹೇಳಿದ್ರೆ, ಪ್ರತಿಯೊಂದು ಮತವೂ ಕೂಡ ಅದರ ಗುರಿಗಳನ್ನ ಸಿದ್ಧಿಸುವಲ್ಲಿ ಸಮರ್ಥವಾಗಿದೆ. ಆದರೆ ಜಾಗೃತಿಯಿಂದ ಆ ಮತವನ್ನ ಅನುಸರಿಸಬೇಕು. ಮತ ಅದರದೊಂದು ದಾರಿ. ಯಾವ ಮತವೂ ಕೂಡ ನಿಂದನೀಯವಲ್ಲ. ಶ್ರೀರಾಮಕೃಷ್ಣ ಶ್ರೀರಾಮಕೃಷ್ಣರು ಅವತಾರ ಪುರುಷ ಆದ ಮೇಲೆ ಅವರು ಸಾಧನೆ ಯಾಕೆ ಮಾಡಬೇಕಾಗಿತ್ತು ಅಂತ ಕೆಲವರೆಲ್ಲ ವಾದ ಎತ್ತಿದ್ದುಂಟು. ಯಾವಾಗ ಸಾಧನೆ ಅಂತ ಮಾಡ್ತಾರೋ ದೇವರಾದರೂ ಸಾಧ್ಯವೇ. ದೇವರು ಅಂತ ಹೇಳಿದ್ರೆ ಸಾಧನೆಯಿಂದ ಸಿದ್ಧರಾಗ್ತದೆ. ಕೆಲಸಗಳಿಂದ ಸಂಪಾದನೆ ಮಾಡ್ತಾರಲ್ಲ, ದುಡ್ಡುಗಳಿಂದ ಸಂಪಾದನೆ ಮಾಡ್ತಾರಲ್ಲ, ಹೌದು ಜ್ಞಾನ ಅಂತ. ಅದೇ ರೀತಿಯಲ್ಲಿ ಸಾಧನೆ ಇಲ್ಲದೆ ಒಬ್ಬ ದೇವರು ಅಂತ ಆಗಬೇಕು. ಆದರೆ ಶ್ರೀರಾಮಕೃಷ್ಣರು ಸಾಧನೆಯನ್ನು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಸಾಧನೆಯ ಸಂಸ್ಕೃತಾದ ಒಂದು ರೂಪರೇಖೆ ಸಂಪೂರ್ಣ ಅಡಗಿ ಹೋಗುತ್ತೆ ನಮ್ಮ ಭಾರತದಲ್ಲಿ. ಏಕಾಗ್ರ ಚಿತ್ತರಾಗಿ ಗಂಟೆ ಗಟ್ಟಲೆ ಕುಳಿತುಕೊಂಡು ಧ್ಯಾನ ಮಾಡಬೇಕು ಸಂಸ್ಕೃತದ ಭಾವನೆ ನಮಗೆ ಯಾರಿಗಿದೆ, ಎಷ್ಟಿದೆ, ಎಲ್ಲಿದೆ ತೋರಿಸಿ. ಮಂತ್ರ ಜಪವನ್ನು ಒಂದು ನಿಷ್ಠೆಯಿಂದ ಮಾಡಬೇಕು. ಆ ಮೂಲಕ ಆ ಮಂತ್ರ ಜಪದ ಅಧಿಷ್ಠಾತ ದೇವತೆಯನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಸಾಧ್ಯ ಅಂತ ತಿಳಿದು ಆ ಜಪದಲ್ಲಿ ತಲ್ಲೀನರಾಗ್ತಕ್ಕಂಥವರು ಎಷ್ಟು ಜನರನ್ನು ಇದ್ದಾರೆ ತೋರಿಸಿ. ಸಾಧನೆಯನ್ನ ಸಿದ್ಧಿ ಪ್ರಾಪ್ತಿ ಆಗುವವರೆಗೆ ಮುಂದುವರಿಸಿಕೊಂಡು ಹೋಗಬೇಕು ತಿಳಿಸಿಕಂತ ಭಾವ ನಮ್ಮಲ್ಲಿ ಜನರಿಗೆ ಇವತ್ತೇ ಅದು ಇಲ್ಲ. ಇಷ್ಟೆಲ್ಲ ಉತ್ಕ್ರಾಂತಿಯಾಗಿದೆ ಆಧ್ಯಾತ್ಮಿಕ ವಲಯದಲ್ಲಿ ಇಷ್ಟೊಂದು ಉತ್ಕ್ರಾಂತಿಯಾಗಿದೆ. ಆದರೂ ಕೂಡ ನಮ್ಗೆ ಆ ಬಗೆಯ ಸಾಧನೆಯ ಒಂದು ತಾವು ಆ ಸಾಧನೆಯ ಒಂದು ಬಗೆಯ ತೀವ್ರತೆ, ಆ ಸಾಧನೆಯ ಒಂದು ಬಗೆಯ ಸುಸಂಬದ್ಧತೆ, ಆ ಸಾಧನೆಯ ಒಂದು ಬಗೆಯ ಶಾಸ್ತ್ರೀಯತೆ ಇವುಗಳೆಲ್ಲ ನಾವು ಕಾಣ್ತಾ ಇಲ್ಲ. ಸಾಧನೆಯನ್ನು ಶಾಸ್ತ್ರೀಯವಾಗಿ ಮಾಡಬೇಕು, ಯಥಾತತ್ವ ಮಾಡತಕ್ಕಂಥದ್ದಲ್ಲ ಅಂದು ತಿಳ್ಕೊಂಡಿರ್ತಕ್ಕಂಥವರು ಚಾರಿದ್ದ ನಮ್ಮಲ್ಲಿ. ಆದ್ರಿಂದ ಶಾಸ್ತ್ರ ಯಾವ ರೀತಿಯಲ್ಲಿ ಹೇಳಿರ್ತದೋ ಅದೇ ರೀತಿಯಲ್ಲಿ ಎರಡಕ್ಕೆ ಎರಡು ಸೇರಿಸಿದ ನಾಲ್ಕು ಸಂಚಿಕಂಥ ಉತ್ತರವನ್ನೇ ಪಡೆಯುವಂತೆ, ಆ ಎರಡಕ್ಕೆ ಎರಡನ್ನು ಸೇರಿಸುವುದು ಹೇಗೆ ಅನ್ನುವ ರೀತಿಯಲ್ಲಿ ಅಷ್ಟೊಂದು ನಿಖರವಾಗಿ ಸಾಧನೆ ಮಾಡುವಂತಹ ರೀತಿಯನ್ನು ತೋರಿಸಿಕೊಳ್ಬೇಕಾಗಿತ್ತು ಭಗವಂತ. ಅದು ಭಗವಂತನಲ್ಲದೆ ಬೇರೆ ಯಾರು ತೋರಿಸ್ಕೊಡುವ ಸಾಧ್ಯತೆ ಇಲ್ಲ, ಸಾಮಾನ್ಯ ಅರಿತು ಸಾಧ್ಯತೆ ಇಲ್ಲ. ಆದ್ದರಿಂದ ಶ್ರೀರಾಮಕೃಷ್ಣರು ಎಲ್ಲ ಬಗೆಯ ಸಾಧನೆಯನ್ನು ಕೂಡ ಮಾಡಿ ಕ್ರೈಸ್ತ ಮತವೂ ಸರಿಯೆ, ಮುಸಲ್ಮಾನ ಮತವೂ ಸರಿಯೆ, ಹಿಂದೂ ಮತವೂ ಸರಿಯೆ, ವೈಷ್ಣವ ಮತವೂ ಸರಿಯೆ, ಶಾಸ್ತ್ರ ಮತವೂ ಸರಿಯೆ, ಶೈವ ಮತವೂ ಸರಿಯೆ, ಅದರತಕ್ಕಂಥ ಎಷ್ಟೆಷ್ಟು ಮತ ಇದೆ, ದೊಡ್ಡ ಮತ ಸ್ವತ ಮತ, ಎಷ್ಟು ಮತಗಳು ಅಷ್ಟು ಮತಗಳು, ಪ್ರತಿಯೊಂದು ಮತವು ಕೂಡ ಅದೇ ಪರಮಾತ್ಮನನ್ನು ತೋರಿಸಿಕೊಂಡಂತಹ ಒಂದು ಸ್ಪಷ್ಟವಾದಂಥ ದಾರಿ ಅಂತನ್ನು ಶ್ರೀರಾಮಿಟ್ಟು ಸಾಧನೆ ಮಾಡಿ ತೋರಿಸಿಕೊಟ್ಟು ಅದು ಆಧಾರಭೂತವಾದಂತಹ ಮಾತು. ಸುಮ್ಮನೆ ಆಡತ್ತೆಗಳು ಮಾಡಿ ಬರಲಿಲ್ಲ, ಏನೇನ್ ಮಾಡಬೇಕಾಗಿಲ್ಲವೋ ಈಗ ಮಾಡಿ ಬರಲಿಲ್ಲ. ಆ ರೀತಿಯಲ್ಲಿ ಯಾರು ಬೇಕಾದ್ರೂ ಹೇಳ್ಬೋದು, ಅದು ಅಧಿಕಾರವಾಗಿ ಹೇಳಬೇಕಾದಂತಹ ಸಾಧನೆ ಮಾಡಬೇಕು. ಹಾಗೆ ಸಾಧನೆ ಮಾಡಿ ತೋರಿಸಿಕೊಡ್ತಾ ಇದೆ ಶ್ರೀರಾಮ. ಅದಕ್ಕೋಸ್ಕರ ಆ ಮಾತನ್ನ ಹೇಳಿದ್ರು. ಬರೀಕ ಮಾತ ಮಾಷೆ ಬರೀತಾನೆ ಶ್ರೀರಾಮ ಏನ್ ಹೇಳ್ತಾರೆ, ಅದನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ. ಒಬ್ಬರ ಹತ್ರ ಒಂದು ಮರದ ತೊಟ್ಟಿ ಇರ್ತದೆ, ತಮ್ಮ ಬಟ್ಟೆಗೆ ಬಣ್ಣ ಹಾಕಿಕೊಳ್ಳೋದಕ್ಕೆ ಜನ ಆತನ ಹತ್ತಿರಕ್ಕೆ ಬರ್ತಾ ಇದ್ರು. ಆ ತೊಟ್ಟಿಯಲ್ಲಿ ಬಣ್ಣದ ಒಂದು ಮಿಶ್ರಣ ಇತ್ತು, ಯಾರ್ಯಾರಿಗೆ ಯಾವ್ಯಾವ ಬಣ್ಣದ ಬಟ್ಟೆ ಬೇಕೋ ಈ ಮಿಶ್ರಣದ ಅದ್ದಿದ್ರೆ ಸಾಕು, ಆಯಾಯ ಬಣ್ಣದ ಬಟ್ಟೆ ತಯಾರಾಗಿರುತ್ತೆ. ಒಬ್ಬ ಈ ಸೋಜಿದವನ್ನು ನೋಡಿ ಆಶ್ಚರ್ಯದಿಂದ ಬಣ್ಣ ಹಾಕುವವನಿಗೆ ನಡೆದ, ಆ ನಿನ್ನ ತೊಟ್ಟಿಲಿರ್ತಕ್ಕಂತಹ ಬಣ್ಣ ನನಗೆ ಹಾಕ್ಕೊಟ್ಟು ನೋಡ, ನಿನ್ನ ತೊಟ್ಟಿಲಿರ್ತಕ್ಕಂತಹ ಬಣ್ಣ ಹಾಕ್ಕೊಂಡು ನನಗೆ ಅಂತ ಹೇಳ್ತಂತೆ. ಮಾಸ ಮಾಷೆಯ ಮುಂದೆ ಬರೀತಾನೆ, ಎಲ್ಲಾ ಧರ್ಮದ ಜನರು ತಮ್ಮ ಹತ್ತಿರ ಬರ್ತಾರೆ ಮತ್ತು ತಮ್ಮ ತಮ್ಮ ಆದರ್ಶಗಳಿಗೆ ತಕ್ಕಂತೆ ಆತ್ಮಜ್ಞಾನ ಪಡ್ಕೊಳ್ತಾರೆ ಅಂತನ್ನೋದಾಗಿ ಬರ್ಮಂದು ಘೋಷಿಸಿದ್ರೇನು. ಇವರೇ ಆ ಬಣ್ಣ ಹಾಕಿಸ್ತಕ್ಕಂಥವರು, ಇವರ ಹತ್ರವೇ ಆ ಒಂದು ಬಣ್ಣ ಇರತಕ್ಕಂಥದ್ದು. ಆ ಬಣ್ಣ ಎಂತ ಬಣ್ಣ, ಅದು ಯಾರಿಗೆ ಯಾವ ಬಣ್ಣ ಬೇಕೋ ಆ ಬಣ್ಣ ಹಾಕಿ ಅದು ಪರಿವರ್ತನೆಗೊಳ್ಳುತ್ತೆ. ಇವರ ಹತ್ರ ಇರತಕ್ಕಂಥ ಆ ಬಣ್ಣ ಒಂದೇ, ಅದು ಪರಬ್ರಹ್ಮ ಬಣ್ಣ ಅಂತ ಅನ್ಬೇಕಾದ್ರೆ. ಆದ್ರೆ ವೈಷ್ಣವರು ಶ್ರೀರಾಮಕೃಷ್ಣರ ಬೆಳಿಗ್ಗೆ ಬಂದ್ರೆ ವೈಷ್ಣವರ ರೀತಿಯ ಬಣ್ಣ, ಶಾಕ್ತರು ಬಂದ್ರೆ ಶಾಕ್ತರ ರೀತಿಯ ಬಣ್ಣ, ಶೈವರು ಬಂದ್ರೆ ಶೈವರ ರೀತಿಯ ಬಣ್ಣ, ಮುಸಲ್ಮಾನರು ಬಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಬಣ್ಣ, ಯಾರೇ ಬರಲಿ ಅದಕ್ಕೆ ಸಂಬಂಧಪಟ್ಟಂತಹ ರೀತಿಯ ಭಾವ ಭಕ್ತಿಯನ್ನ ಒದಗಿಸಿಕೊಡಬಲ್ಲವರು ಅಂತರ್ಥ. ಶ್ರೀರಾಮಕೃಷ್ಣ ಬಳಿಗೆ ಶಾಕ್ತರು ಬರಬಹುದು, ಶೈವರು ಬರಬಹುದು, ವೈಷ್ಣವರು ಬರಬಹುದು, ಶಿವವೈಷ್ಣವರು ಬರಬಹುದು, ಅದ್ವೈತಿಗಳು ಬರಬಹುದು, ವಿಶಿಷ್ಟಾದ್ವೈತಿಗಳು ಬರಬಹುದು, ದೈತ್ಯಗಳು ಬರಬಹುದು, ಆಮೇಲೆ ಕ್ರೈಸ್ತರು ಬರಬಹುದು, ಮುಸಲ್ಮಾನರು ಬರಬಹುದು, ಇನ್ಯಾರ್ಯಾರಿದ್ದಾರೆ ಅವರೆಲ್ಲರೂ ಬರಬಹುದು. ಯಾಕೆಂತಂದ್ರೆ ಅವರವರಿಗೆ ಬೇಕಾದ ರೀತಿಯಲ್ಲಿ ಅವರವರ ದಾರಿಯಲ್ಲಿ ಮುಂದುವರಿಸಿಕೊಂಡು ಹೋಗಬಲ್ಲಂತಹ ಶಕ್ತರು ಶ್ರೀರಾಮ. ಯಾವ ದಾರಿಯನ್ನು ಕೂಡ ಅಲ್ಲಗಳೆಯುವವರಲ್ಲ ಅವರು. ಇದು ಮಾತ್ರವೇ ಸರಿ ಸೇರುತ್ತಿದ್ದಂತಹ ಸಂಕುಚಿತವಾದ ವಾದವನ್ನು ಒದಗುವವರಲ್ಲ. ಭಗವಂತನ ಶಕ್ತಿಗೆ ಮಿತಿ ಇಲ್ಲ, ಭಗವಂತನನ್ನ ಸೇರುವ ದಾರಿಯೇ ಸಂಖ್ಯೆ ಇಲ್ಲ, ಇದ್ದಿದ್ದೇ ಸಂಖ್ಯೆ ಅಂತಿಲ್ಲ ಅಂತನ್ನುವರವರು. ಶ್ರೀರಾಮ ಸ್ವಾಮಿ ವಿವೇಕಾನಂದರಂತೂ ಶ್ರೀರಾಮಕೃಷ್ಣರ ಈ ಭಾವವನ್ನ ಗ್ರಹಿಸಿಕೊಂಡು ಹೇಳಿದರು. ಇಲ್ಲಿ ಇರ್ತಕ್ಕಂಥ ಮತಗಳು ಧರ್ಮಗಳು ಏನೇನೋ ಸಾಲ. ಒಬ್ಬೊಬ್ಬರಿಗೂ ಒಂದೊಂದು ಧರ್ಮ ಇರಬೇಕು, ಒಬ್ಬೊಬ್ಬರಿಗೂ ಒಂದೊಂದು ಮತ ಇರಬೇಕು, ಆಗಿರೋದು ಸರಿ. ನಿಜಕ್ಕೂ ಕೂಡ ಸತ ಮತ ಸತ ಎಷ್ಟು ಮತಗಳು ಅಷ್ಟು ಮತಗಳು. ಒಬ್ಬೊಬ್ಬ ಮನುಷ್ಯನ ಮನಸ್ಸಿನ ರೀತಿ ನೀತಿಗಳೇ ಬೇರೆ ಬೇರೆ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ಕೂಡ ಆ ಪರಮಾತ್ಮನನ್ನು ತನ್ನದೇ ಆದ ರೀತಿಯಿಂದ ಹೋಗಿ ಸೇರುವುದಕ್ಕೆ ಬೇಕಾದಂತಹ ಸ್ವಾತಂತ್ರ್ಯವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಯಾರ ಸ್ವಾತಂತ್ರ್ಯವನ್ನು ಕೂಡ ಇತರರು ಅಲ್ಲಗಳೆಯುವಂತಿಲ್ಲ, ಅಲ್ಲಗಳೆಯಬೇಕಾಗಿಲ್ಲ. ಸ್ವಯಂ ಪರಮಾತ್ಮನೇ ಅಲ್ಲಗಳಿಗೆ ಇರುವಾಗ ಬಾಕಿ ಉಳಿದವರಿಂದ ಯಾತ್ರೆ ಅಧಿಕ ಪ್ರಸಂಗ ಮಾಡಬೇಕು. ಅವರವರ ಭಾವದಿಂದ ಹೋಗಿ ಪರಮಾತ್ಮನ ಸೇರುವುದಕ್ಕೆ ಅವಕಾಶವಿದೆ ಅಂತ ಮಾತನ್ನು ಶ್ರೀ ರಾಮಕೃಷ್ಣರು ನಮ್ಮ ಜೀವನದಲ್ಲಿ ಸ್ಪಷ್ಟಪಟ್ಟಿದ್ದಾರೆ. ಅದನ್ನು ಈ ಮಾತಮಾಶೆಯಲ್ಲಿ ಹೇಳ್ತಾರೆ. ಈಗ ಮಾತಮಾಶೆ ಬರೀತಾನೆ ಶ್ರೀರಾಮಕೃಷ್ಣರು ಬಲರಾಮನ ತಂದೆಗೆ ನೇರವಾಗಿ ಹೇಳ್ತಾರಂತೆ, ನೀನು ಇನ್ಮೇಲೆ ಪುಸ್ತಕಗಳನ್ನು ಓದುವ ಗೋಚರು ಹೋಗಬೇಡ. ಆದರೆ ಚೈತನ್ಯ ಚರಿತಾಮೃತದಂತಹ ಭಕ್ತಿಶಾಸ್ತ್ರಗಳನ್ನು ಬೇಕಾದ್ರೂ ಓದು, ಸುಮ್ಮನೆ ಅದು ಇದು ಪುಸ್ತಕದಿಂದ ಓದೋದಕ್ಕೆ ಹೋಗ್ಬೇಡ ಅಂತ ಒಂದು ಬುದ್ಧಿ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಇದು ಪುಸ್ತಕ ಓದೋದ್ರೆ ಅದೊಂದು ಘೋರಾರಣ್ಯ, ಪುಸ್ತಕಾರಣ್ಯ, ಶಬ್ದಾರಣ್ಯ ಮಹಾಜಾಲ ಅಂತ, ಶಬ್ದಾರಣ್ಯ ಮಹಾಜಾಲ. ಅದು ಹೊರಗೆ ಒಮ್ಮೆ ಸಿಕ್ಕೋದು ತೆಗೆದು ಹೊರಗೆ ಬರೋ ಜಾಗೆ ಇಲ್ಲ ಅಂತ ಒಂದು ಸ್ಥಿತಿಗೆ ನಾವು ಗುರಿಯಾಗಿರ್ತೇವೆ. ಆದ ಕಾರಣದಿಂದ ಬಾಕಿ ಉಳಿದವರು ಕುತೂಹಲ ಉಳ್ಳವರು ಯಾವ ಪುಸ್ತಕ ಬೇಕಾದ್ರೂ ಓದ್ಕೊಳ್ಳಿ. ಆದರೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರಿಬೇಕು ಅಂತ ಹೇಳ್ತಕ್ಕಂಥವ್ರು ಯಾವುದಾದ್ರೂ ಒಂದು ಬಗೆಯ ಭಕ್ತಿ ಶಾಸ್ತ್ರವನ್ನು ಸ್ವೀಕಾರ ಮಾಡಿ ಅದನ್ನು ಓದ್ತಾ ಅದರಲ್ಲೇ ಮನಸ್ಸನ್ನ ಉಳಿಸಿಟ್ಟುಕೊಂಡು ಸಾಕು. ಅದಕ್ಕೋಸ್ಕರ ಚೈತನ್ಯ ಚರಿತಾಮೃತದಂತಹ ಭಕ್ತಿಶಾಸ್ತ್ರಗಳನ್ನು ಬೇಕಾದ್ರೂ ಮುಖ್ಯವಾಗಿ ಮಾಡಬೇಕಾದ್ರೂ ಭಗವಂತನನ್ನ ಪ್ರೀತಿಸುವಂತಹದ್ದು, ಆತನ ಮಾಧುರ್ಯವನ್ನು ಸವಿಯುವಂತಹದ್ದು, ಆತ ರಸ ಭಕ್ತ ಆಸ್ವಾದಕ. ಭಕ್ತ ಭಗವದ್ ಆನಂದವನ್ನು ಸವಿತಾನೆ. ಆತ ತಾವರೆ ಹೋಗು ಪರಮಾತ್ಮ, ತಾವರೆ ಹೋಗು ಭಕ್ತ ದೊಂಬಿ. ತಾವರೆ ಹೂವಿನ ಮಧುವನ್ನ ಈ ಭಕ್ತ ಹೇಳ್ತಾನೆ. ಭಗವಂತನ ಎಲ್ಲಿ ಹೋಯ್ತು ಅಂತಂದ್ರೆ ಭಕ್ತನಿರಲಾರ. ಹಾಗೇನೇ ಭಕ್ತನಿಲ್ಲದೆ ಹೋಯ್ತು ಅಂತಂದ್ರೆ ಭಗವಂತನೂ ಇರಲಾರ. ಆಗ ಭಕ್ತ ರಸವಾಗ್ತಾನೆ, ಭಗವಂತ ಆಸ್ವಾದಕನಾಗ್ತಾನೆ. ಭಕ್ತ ತಾವರೆ ಹೂವಾಗುತ್ತಾನೆ, ಭಗವಂತನೇ ದುಂಬಿ ಆಗುತ್ತಾನೆ. ಭಗವಂತ ತನ್ನ ಮಾಧುರ್ಯವನ್ನ ತಾನೇ ಆಸ್ವಾದಿಸುವುದಕ್ಕೋಸ್ಕರ ಎರಡಾಗಿದ್ದಾನೆ. ಈ ಕಾರಣದಿಂದಲೇ ರಾಧಾಕೃಷ್ಣ ಮೇಲೆ ಅಂತ ಹೇಳಿದ್ರು ಶ್ರೀರಾಮ. ಎಲ್ಲೂ ಕೂಡ ಪರಮಾತ್ಮಮಯ, ಒಬ್ಬನೇ ಒಬ್ಬ ಪರಮಾತ್ಮ ಇದ್ದವನು, ಇಬ್ಬರಾಗಿ ಇಬ್ಬರು ನಾನಾ ಆಗಿದ್ದಾನೆ. ಯಾಕೆ ತಿಳಿದೆ ಆನಂದ ಕೊಡುವುದಕ್ಕೋಸ್ಕರ ಶ್ರೀರಾಮಕೃಷ್ಣ ಬಹಳ ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ. ಮೊದಲು ಭಗವಂತ ಹೂವಂತೆ, ಭಕ್ತ ದುಂಬಿಯಂತೆ. ಆ ದುಂಬಿ ಪರಮಾತ್ಮ ಅಂತಕ್ಕಂತಹ ಆ ಕಮಲದಲ್ಲಿಗೆ ಆಕರ್ಷಿತವಾಗಿ ಹೋಗಿ ಆ ಕಮಲದಲ್ಲಿರ್ತಕ್ಕಂತಹ ಮಧುವನ್ನು ಹೀರುತ್ತದೆ. ಆದರೆ ಭಕ್ತ ಸಾಧನೆ ಮಾಡಿ ಮಾಡಿ ಮಾಡಿ ಮಾಡಿ ಎಷ್ಟರ ಮಟ್ಟಿಗೆ ಅವನ ಹೃದಯ ಹೇಳ್ತಕ್ಕಂಥದ್ದು ಮಧುಮಯವಾಗಿಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಅವನೇ ತಾವರೆ ಹೂವಾಗಿಬಿಡ್ತಾನಂತೆ, ಭಗವಂತನೇ ದುಂಬಿ ಆಗಿಬಿಡ್ತಾನಂತೆ. ಎಲ್ಲರಲ್ಲಿ ಇಂತಿಂತಹ ಸುಮಧುರವಾದಂತಹ ಮಧು ಸೇರಿರುವಂತಹ ಕಮಲದಂತೆ ಇರುವಂತಹ ಭಕ್ತರಿರ್ತಾರೋ ಅಲ್ಲಿಗೆ ಭಗವಂತನೇ ಧಾರಿಸಿ ಬರ್ತಾನೆ. ಹೂವಿರುವವರಿಗೆ ಭ್ರಮರ ಬರುವಂತೆ ಬಳಿಕ ಶ್ರೀರಾಮಕೃಷ್ಣ ಮಾತನ್ನು ಮುಂದುವರಿಸ್ತಾ ಇರ್ತಾರೆ. ಆಧ್ಯಾತ್ಮಿಕ ಜೀವನದ ಮೊದಮೊದಲಲ್ಲಿ ತೀರ್ಥಯಾತ್ರೆ, ವರಲಿ ರುದ್ರಾಕ್ಷಿ ಅಥವಾ ತುಳಸಿಮಾಲೆ ಮಾಡಿ ಇವೆಲ್ಲ ಆಚರಿಸಬೇಕು. ವಸ್ತು ರಾಮ ಆಯಿತು ಅಂತಂದ್ರೆ ಭಗವದ್ ದರ್ಶನ ದೊರೆಯಿತು ಅಂದ್ರೆ ಬಾಹ್ಯಾಡಂಬರ ಕ್ರಮೇಣ ಕಡಿಮೆ ಆಗ್ಬಿಡುತ್ತೆ. ಬಳಿಕ ಉಳಿದುಕೊಳ್ಳುವ ಕೆಲಸ ಏನಪ್ಪಾ ಅಂತಂದ್ರೆ ಆತನ ನಾಮಜಪ ಮಾಡೋದು ಮತ್ತು ಸ್ಮರಣ ಮನನ. 16 ರೂಪಾಯಿಗಳ ಕಾಸುಗಳನ್ನೇ ಮಾಡಿ ಒಂದ್ ಕಡೆ ಹಾಕಿದ್ರೆ ಅದು ದೊಡ್ಡ ಗುಡ್ಡೆಯೇ ಆಗಿಬಿಡುತ್ತೆ. ಅವನ್ನೆಲ್ಲ ರೂಪಾಯಿಯಾಗಿ ಪರಿವರ್ತಿಸಿದರೆ ಆಗ ಅವು ಒಂದು ದೊಡ್ಡ ಗುಡ್ಡೆಯಾಗಿ ಕಾಣೋದಿಲ್ಲ. ಅವುಗಳಿಗೆ ಬದಲು ಒಂದು ಮೊಹರು ಪಡ್ಕೊಂಡ್ರೆ ಆ ಗುಡ್ಡೆ ಎಂಥ ಪುಟ್ಟ ಹೊತ್ತಿಗೆ ಬಂದ್ಬಿಡುತ್ತೆ. ಆ ಮೊಹರಿಗೆ ಬದಲು ಒಂದು ವಜ್ರ ಪಡ್ಕೊಂಡ್ಬಿಟ್ರೆ ಅದು ಜನರ ಕಣ್ಣಿಗೆ ಬೀಳದೇ ಬಂದ್ಬಿಡುತ್ತೆ. ಶ್ರೀರಾಮಕೃಷ್ಣ ಇದೊಂದು ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ. 16 ರೂಪಾಯಿಗಳನ್ನ ಚಿಲ್ಲರೆ ಮಾಡಿ ಒಂದೊಂದೇ ಕಾಸು, ಒಂದು ರೂಪಾಯಿಗೆ ಎಷ್ಟು ಕಾಸು? 100 ಕಾಸು. ಯೋಚನೆ ತಿಳಿಸುತ್ತಾರೆ. ಆ 100 ಕಾಸನ್ನ ಪ್ರಕಾರ 16 ರೂಪಾಯಿಗೆ ಎಷ್ಟು ಕಾಸು ಆಗ್ತದೆ? ಅದನ್ನೆಲ್ಲ ಒಂದ್ರೆ ರಾಶಿ ಹಾಕಿದ್ರೆ ಎಷ್ಟು ದೊಡ್ಡ ರೂಢಿ ಆಗುತ್ತೆ ಅಂದ್ರೆ, ಈ ಆಚಾರಗಳು, ತೀರ್ಥಯಾತ್ರೆ ಆದರು, ಹೊರಗೆ ಮಾರಿ ಹಾಕೊಳ್ಳುವಂತಹದ್ದು, ಕೈಗಳಲ್ಲೇ ಎಣಿಸುವಂತಹದ್ದು, ಆಮೇಲೆ ಪಾರಾಯಣ ಮಾಡುವಂತಹದ್ದು, ಯಜ್ಞ ಅಗಾದಿಗಳು ಮಾಡುವಂತಹದ್ದು, ಹೋಮ ಹವನಾದಿಗಳು ಮಾಡುವಂತಹದ್ದು, ಇಂಥವನ್ನೆಲ್ಲ ಸೇರಿಸಿಕೊಂಡು ಒಬ್ಬ ಮನುಷ್ಯ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದ್ರೆ ಎಷ್ಟೊಂದಾಯ್ತು ನೋಡಿ. ಅಷ್ಟೆಲ್ಲ ಮಾಡ್ಬೇಕಾ? ಆಧ್ಯಾತ್ಮಿಕ ಸಾಧಕಾತ್ಮಕ ಇಷ್ಟೆಲ್ಲ ಮಾಡ್ಬೇಕಾ? ಕೊನೆಗೆ ನೋಡಿದ್ರೆ ಅವೆಲ್ಲವೂ ಒಂದೇ, ನಾಮಕ ಮಾಡೋದು ಒಂದೇ, ಕೂತ್ಕೊಂಡು ಒಂದೇ ಕಡೆ ಒಂದೇ ನಾಮವನ್ನ ಜಪ ಮಾಡೋದು, ಆ ಸಹಸ್ರನಾಮ ಜಪ ಮಾಡ್ತಕ್ಕಂಥದ್ದು ಎಲ್ಲವೂ. ಸಹಸ್ರನಾಮ ಜಪ ಯಾಕೆ ಮಾಡಬೇಕು? ಸಹಸ್ರನಾಮ ಸಹಸ್ರನಾಮ ಅಂತ ಯಾಕಿಸಿದ್ದಾರೆ ಅಂದ್ರೆ, ಒಂದೇ ನಾಮವನ್ನು ಜಪ ಮಾಡೋದಕ್ಕೆ ಮನುಷ್ಯಗೆ ಕಾರಣ ಸಾಲದು. ಅದೇ ಸರ್ ಒಂದನ್ನೇ ಹೇಳ್ತಾರೆ, ಓಂ ನಮ ನಾರಾಯಣ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಇದಾದ್ರೆ ಹತ್ತಾರು ನಾಮಗಳು, ನೂರಾರು ನಾಮಗಳು, ಸಾವಿರಾರು ನಾಮಗಳು ಹೇಳುವಾಗ ಒಂದೊಂದು ನಾಮಗಳಿಗೂ ಗಮನ ಹೋಗ್ತಾ ಹೋಗ್ತಾ ಹೋಗ್ತಾ ಮನಸ್ಸಲ್ಲಿ ಆ ನಿದ್ರಾಂತ ಅಂತ ಹೇಳ್ತಿರುತ್ತೆ ಅದು ಕಡಿಮೆ ಆಗುತ್ತೆ, ಹೊಸತನ ಅಂತ ಹೇಳ್ತಿರುತ್ತೆ ಅದು ಬರುತ್ತೆ. ಈ ರೀತಿಯಲ್ಲಿ ನಾಮದಲ್ಲಿ ರುಚಿ ಉತ್ಪನ್ನವಾಗುತ್ತೆ. ಆಮೇಲೆ ಒಂದೇ ನಾಮಕ್ಕೆ ಬರಬೇಕು. ಅದು ಈ 16 ರೂಪಾಯಿಯ ಕಾಸುಗಳನ್ನ ಪುನಃ ಅಂಗಡಿಗೆ ಕೊಟ್ಟು 16 ರೂಪಾಯಿ ಅಂತ ಅಂದಂತೆ. ಕೇವಲ 16 ರೂಪಾಯಿ ಸೇರ್ಬೇಕು ನಾವು ಗೊತ್ತಿಲ್ಲ. ಆ 16 ರೂಪಾಯಿಯನ್ನು ಕೂಡ ಕೊಟ್ಟು ಒಂದು ಮೊಹರನ್ನ, ಒಂದೇ ಒಂದು ನಾಣ್ಯ ಮಾಡಿಬಿಟ್ಟು ಹೇಳಿದ್ರೆ 16 ರೂಪಾಯಿ ನಾಣ್ಯ ಇದೆಯಾ? 100 ರೂಪಾಯಿ ನಾಣ್ಯ ಇದೆ, ನಾಣ್ಯ ಇಲ್ಲ, ನೋಟ್ ಇದೆ, ನೋಟ್. 100 ರೂಪಾಯಿ ನೋಟನ್ನು ಟೇಬಲ್ ಹಾಕೊಳ್ಳೋದಕ್ಕೆ ಸುಲಭ ಇದೆ. ಅದೇ 100 ರೂಪಾಯಿ ಚಿಲ್ಲೆ ಹೊರಕೊಂಡು ಹೇಳಿದ್ರೆ ಅದನ್ನು ಜೇಬು ತುಂಬಾ ಹಾಕೊಂಡು ಹೋಗುತ್ತೆ ಏನು ಕಷ್ಟ? ಹಾಗೆಯೇ ಅದನ್ನ ಒಂದೇ ಒಂದು ಮೊಹರಾಗಿ ಮಾಡೋದು ಅಂತ ಹೇಳಿದ್ರೆ ಒಂದೇ ನಾಮ ಜಪ. ಆಮೇಲೆ ಅದನ್ನ ಕೂಡ ಕೊಟ್ಟು ಒಂದು ವಜ್ರ ಕೊಟ್ಕೊಂಡು ಬಿಟ್ಟು ಅಂತ ಹೇಳಿದ್ರೆ ಸಣ್ಣದ ಸಣ್ಣ ಸಣ್ಣ ಗುರುಗುಂಜಿಗಾದಷ್ಟು ಕೂಡ ಇಲ್ಲ ಅಂತಹದ್ದೊಂದು ವಜ್ರವನ್ನು ಕೊಂಡ್ಕೊಂಡು ಅಂತ ಹೇಳಿದ್ರೆ ಹೆಚ್ಚು ಚಿಕ್ಕದಾಗಿರುತ್ತೆ. ಎಲ್ಲಿ ಬೇಕಾದ್ರೂ ಕೊಟ್ಕೊಂಡು ಹೋಗ್ಬೋದು, ಎಲ್ಲಿ ಬೇಕಾದ್ರೆ ಅರಿಸಿಕೊಳ್ಬಹುದು. ಯಾರಿಗೂ ಗೊತ್ತಾಗದ ಹಾಗೆ ನಾವು ಆಧ್ಯಾತ್ಮಿಕ ಆನಂದವನ್ನು ಕಲಿತಾ ಇರಬಹುದು. ಪೌರಾಣಿಕ ಸಂಸ್ಕೃತ ಸಂಪೂರ್ಣ ಹೊರತರುತ್ತೆ ಅಂತ ಸಾಕ್ಷಿಯ ತಾತ್ಪರ್ಯ. ಈ ರೀತಿಯಲ್ಲಿ ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಪೌರಾಣಿಕ ಸಂಸ್ಕೃತ ಹೋದ್ರೆ ಹೊರಡಿಗ ರುದ್ರಾಕ್ಷ ಮಾಲೆ, ತೀರ್ಥಯಾತ್ರೆ, ಆಮೇಲೆ ತುಳಸಿ ಮಾಲೆ, ಇನ್ನು ಆ ತುಳಸಿ ಮಾಲೆಗೆ ಆಗಲಿ ರುದ್ರಾಕ್ಷಿ ಮಾಲೆಗೆ ಆಗಲಿ ಚಿನ್ನದ ಕಟ್ಟುಗಳು ಇಂಥವನ್ನೆಲ್ಲ ಹಾಕೊಂಡು ಎಲ್ಲರೊಂದಿಗೆ ಅದನ್ನ ಚಕ ಚಕ ಬೆಳಗ್ತಾ ನಾಮ ಜಪ ಮಾಡ್ತಕ್ಕಂಥವರು, ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂತಹ ಮಹಾ ಸಾಧಕರಿವರು ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗುದು ಇದೆಲ್ಲ ಪ್ರಾರಂಭವಾಗುತ್ತೆ. ಆದರೆ ಆ ಸಾಧನೆಯನ್ನು ಮುಂದುವರಿತಾ ಮುಂದುವರಿತಾ ಅತ್ಯಂತ ಅಂತರಂಗದಲ್ಲಿ ಆ ಪರಮ ಪವಿತ್ರನಾದಂತಹ ಪರಮಾತ್ಮನನ್ನ ಅನುಭವಿಸಬೇಕು. ಗುಟ್ಟಾಗಿ ಅನುಭವಿಸಿ ಮಾನ್ ತುಳಿ ಜಾಕ್ ಆ ಹಾನಿ ದೇವಿ ಇನ್ಯಾರು ನೋಡೋದು ಬೇಡ. ಓ ಮನಸ್ಸೇ, ನನ್ನ ದೇವರನ್ನ ನಾನು ನೋಡ್ತೇನೆ, ಮತ್ತು ನೀನು ನೋಡು, ಈ ಜಪ ಮಾಡಿದವರಲ್ಲ ನೀನು ನೋಡು, ನಾವಿಬ್ಬರೇ ನೋಡೋಣ, ಎಲ್ಲಾರಿ ತೋರಿಸೋದು ಬೇಡ ಅಂತ ನೋಡ್ತೀನಿ. ಇಂಥ ಒಂದು ಎಲ್ಲೆಲ್ಲಿ ಪವಿತ್ರತೆ ಪಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೋ ಅಲ್ಲಲ್ಲಿ ಇದು ರಹಸ್ಯವಾಗಿ ಅನುಭವಿಸಲ್ಪಡುತ್ತೆ. ಅದು ಒಂದು ರಹಸ್ಯ. ಹೀಗೆ ಶ್ರೀರಾಮಕೃಷ್ಣರು ಈ ಒಂದು ಉದಾಹರಣೆ ಕೊಟ್ಟು ಮನುಷ್ಯ ಸಾಧನೆ ಮಾಡ್ತಾ ಮಾಡ್ತಾ ಮಾಡ್ತಾ ಅವನು ಅಂತರಂಗದವರೆಗೆ ಪ್ರವೇಶ ಮಾಡ್ತಾನೆ. ಅವನ ಸಾಧನೆಯ ಕಲಿಸತಕ್ಕಂತಹದ್ದು ಅಂತರಂಗದಲ್ಲಿ ಸೀಮಿತವಾಗಿ ನಡೆಯುತ್ತಿದೆ. ಬಹಿರಂಗವಾಗಿ ನೋಡ್ತು ಅಂತ ಹೇಳಿದ್ರೆ ಎಲ್ಲರಂತೂ ಓಡಾಡಿಕೊಂಡಿರ್ತಾನೆ ಅಂತಂದು ಒಂದು ಲಕ್ಷಣವನ್ನ ತೋರಿಸ್ತಾರೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನ ಇದಕ್ಕೆ ಮುಗಿಸಿ ಓ ಪ್ರಿಯ